निक्षय मित्र, इस अभियान ने एक बड़े चैलेंज से निपटने में टीबी के मरीजों की बहुत मदद की है। आपको जानकर हैरानी होगी, हमारे देश में 10-12 साल के बच्चे भी निक्षय मित्र बनकर टीबी के खिलाफ लड़ाई को आगे बढ़ा रहे हैं। जन जन का रखे ध्यान, टीबी मुक्त भारत अभियान। अधिक जानकारी के लिए नजदीकी आयुष्मान आरोग्य मंदिर जाएं। स्वास्थ्य एवं परिवार कल्याण मंत्रालय द्वारा जनहित में जारी। ಆರೋಗ್ಯ ಇಲಾಖೆಯ ಮಹತ್ವಾಕಾಂಕ್ಷೆ ಯೋಜನೆ ಆಯುಷ್ಮಾನ್ ಭಾರತ್, ಪ್ರಧಾನಮಂತ್ರಿ ಜನಾರೋಗ್ಯ, ಮುಖ್ಯಮಂತ್ರಿಗಳ ಆರೋಗ್ಯ ಕರ್ನಾಟಕ ಯೋಜನೆ. ಬಿಪಿಎಲ್ ನವರಿಗೆ ವರ್ಷಕ್ಕೆ 5 ಲಕ್ಷದವರೆಗೂ ಉಚಿತ, ಎಪಿಎಲ್ ನವರಿಗೆ 1.5 ಲಕ್ಷದವರೆಗೂ ಸಹಪಾವತಿ ಆಧಾರದಲ್ಲಿ ಚಿಕಿತ್ಸಾ ವೆಚ್ಚವನ್ನು ಸರ್ಕಾರ ಚಿಕಿತ್ಸಾ ಸಂಸ್ಥೆಗೆ ಭರಿಸುತ್ತದೆ. ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಲಭ್ಯವಿಲ್ಲದಿದ್ದಲ್ಲಿ ಮಾತ್ರ ರೆಫರಲ್ ಆಧಾರದ ಮೇಲೆ ನೋಂದಾಯಿತ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯಬಹುದು. ತುರ್ತು ಸಂದರ್ಭದಲ್ಲಿ ರೆಫರಲ್ ಅಗತ್ಯ ಇರುವುದಿಲ್ಲ. ಹೆಚ್ಚಿನ ಮಾಹಿತಿಗೆ 1455555 ಅಥವಾ 1800042588330 ಕರೆ ಮಾಡಿ. ನಿಮ್ಮ ಆರೋಗ್ಯ ನಮ್ಮ ಆದ್ಯತೆ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ರೀ, ಒಂದೊಳ್ಳೆ ಇನ್ಶೂರೆನ್ಸ್ ಪಾಲಿಸಿ AI ಹತ್ರ ಕೇಳೋಣ. ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು ಲಿಮಿಟೆಡ್, ಅದೇ ಇನ್ಕಮ್ ಬರ್ತಾ ಇರಬೇಕು ಲೈಫ್ ಟೈಮ್. LIC ಜೀವನೋತ್ಸವ. ವಾವ್, ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ. LIC ಜೀವನೋತ್ಸವದೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. ಇದೀಗ ಕೇಳಿ, ಯುವ ಜನರಲ್ಲಿ ಕೃಷಿ ಒಲವು ಮೂಡಿಸುವ ಪ್ರಯತ್ನಗಳು, ಈ ಕುರಿತು ಶ್ರೀ ಪಡ್ರೆ ಅವರೊಂದಿಗೆ ಸಂದರ್ಶನ. ಈಗ ನಮ್ಮ ಜೊತೆ ಶ್ರೀ ಪಡ್ರೆ ಅವರಿದ್ದಾರೆ. ಅಡಿಕೆ ಪತ್ರಿಕೆಯ ಬಗ್ಗೆ ಗೊತ್ತಿದ್ದವರಿಗೆ, ಹಲಸಿನ ಬಗ್ಗೆ ಗೊತ್ತಿದ್ದವರಿಗೆ ಮತ್ತು ಕೃಷಿಕರಿಗೆ ಶ್ರೀ ಪಡ್ರೆಯನ್ನು ಪರಿಚಯ ಮಾಡಿಕೊಡಬೇಕಾದ ಅಗತ್ಯ ಇಲ್ಲ. ಮುಖ್ಯವಾಗಿ ಇವತ್ತು ಅವರ ಹತ್ರ ನಾವು ಮಾತಾಡುವಂಥ ವಿಷಯ ಅಂತ ಹೇಳಿದರೆ, ಇತ್ತೀಚಿನ ದಿನಗಳಲ್ಲಿ ಹೆಚ್ಚಿನ ಕೃಷಿಕರಲ್ಲಿ ಮತ್ತು ಸಾಮಾನ್ಯವಾಗಿ ಜನರಲ್ಲೇ ಒಂದು ಮನೋಭಾವ ಇದೆ, ಯುವಕರು ಹೆಚ್ಚು ಕೃಷಿಗೆ ಬರ್ತಾ ಇಲ್ಲ, ಎಲ್ಲರೂ ಕೂಡ ದೊಡ್ಡ ದೊಡ್ಡ ನಗರಗಳಲ್ಲಿ ಚಿಕ್ಕ ಚಿಕ್ಕ ಕೆಲಸಗಳನ್ನಾದರೂ ಕೂಡ ಹುಡ್ಕೊಂಡು ಹೋಗ್ತಾರೆ ಅಂತೇಳಿ. ಕೃಷಿ ಅನ್ನುವಂಥ ವಿಷಯದ ಬಗ್ಗೆ ಹೆಚ್ಚು ಜನರು ಆಸಕ್ತಿ ತೋರಿಸಬೇಕಿದ್ರೆ, ಯುವ ಜನರು ಆಸಕ್ತಿ ಕಡಿಮೆ ಆಗುವಂಥದ್ರ ಕಾರಣ ಮತ್ತು ಮುಂದೆ ಹೇಗೆ ಅವರನ್ನು ತೊಡಗಿಸಿಕೊಳ್ಬೋದು ಅನ್ನೋದನ್ನು ನಾವು ಯೋಚನೆ ಮಾಡಬೇಕಾಗಿದೆ. ಇಂಥ ಸಂದರ್ಭದಲ್ಲಿ ಈ ವಿಷಯದ ಬಗ್ಗೆ ನಾವು ಬಹುಶಃ 5-6 ದಶಕಗಳ ಅನುಭವ ಇರುವ ಅವರನ್ನು ಕೇಳಿ ತಿಳಿಯೋಣ. ನಮಸ್ಕಾರ ಸರ್. ನಮಸ್ಕಾರ ಸರ್. ಈಗ ಸಾಮಾನ್ಯವಾಗಿ ನಾವು ಕೇಳುವಂಥ ಒಂದು ಶಬ್ದ ಉಂಟು, ಯುವಕರು ಈಗ ಕೃಷಿಗೆ ಬರ್ತಾ ಇಲ್ಲ. ಸಾಮಾನ್ಯ ಎಲ್ಲ ಊರುಗಳಲ್ಲಿ ಕೂಡ ಮನೆಯಲ್ಲಿ ನೋಡಿದರೆ ಎಲ್ಲ 70-80 ವರ್ಷದವರು, ಮನೆಗಳೆಲ್ಲ ಖಾಲಿಗುಡ್ತಾ ಇದ್ದಾವೆ ಹೀಗೆ ಅಂತೇಳಿ. ನಿಜವಾಗಿಯೂ ಯುವಕರು ಕೃಷಿಗೆ ಬರ್ತಾ ಇಲ್ವ ಸರ್, ಅಥವಾ ಈ ಥರ ತೋರುವಂಥದ್ದ? ಈ ಸವಾಲು ಏನಿದೆ ಅಥವಾ ಈ ಸಮಸ್ಯೆ ಏನಿದೆ, ಇದರಲ್ಲಿ ಸತ್ಯ ಇದೆ, ವಾಸ್ತವ ಇದೆ. ಅದು ಕೇವಲ ದಕ್ಷಿಣ ಕನ್ನಡದ, ಕರ್ನಾಟಕದ ಅಥವಾ ಭಾರತದ ಸಮಸ್ಯೆ ಅಂತಲೂ ನನಗನ್ಸೋದಿಲ್ಲ. ಜಾಗತಿಕ ಮಟ್ಟದಲ್ಲೇ ಈ ರೀತಿಯ ಸಮಸ್ಯೆ ಇದೆ ಅಂತ ನನಗನ್ನಿಸ್ತದೆ. ಇದಕ್ಕೆ ಬೇರೆ ಬೇರೆ ಮುಖಗಳಿವೆ. ಒಂದು ಏನಂತ ಹೇಳಿದರೆ, ಕಾಲ ಬದಲಾಗ್ತಾ ಹೋದ ಹಾಗೆ ಬದುಕಿನ ರೀತಿ, ಲೈಫ್ ಸ್ಟೈಲು ಬದಲಾಗ್ತದೆ. ಮತ್ತೆಷ್ಟೋ ಮಂದಿಗೆ ಬದುಕು ಅವರು ಹೇಗೆ ತಗೊಳ್ತಾರೆ ಅಂತ ಹೇಳೋದ್ರ ಮೇಲೆ ಹೋಗ್ತದೆ. ಕೆಲವರಿಗೆ ಸುಲಭದ ಬದುಕು ಅಂತ ಹೇಳುವಂಥದ್ದು ಆಕರ್ಷಣೆ ಆಗ್ತದೆ, ಬದುಕಿಗಾಗಿ ಇಷ್ಟು ಕಷ್ಟಪಡಬೇಕಾ ಅಂತ ಒಂದು ಪ್ರಶ್ನೆ ಹುಟ್ಟುತ್ತದೆ. ಇನ್ನು ಕೆಲವರು ಹಿಂದೆ ಮುಂದೆಗಳನ್ನು ನೋಡದೆ ಕೇವಲ ಕ್ಷಣಿಕ ಸುಖದ ಹಿಂದೆ ಬಿದ್ದು ಮತ್ತೆ ಸೋಲುವವರು ಇದ್ದಾರೆ. ಈಗ ಒಂದು ಮಾತಿದೆ ಕೇರಳದಲ್ಲೆಲ್ಲ, ಹೀಗೆ ತಮಾಷೆಗಾಗಿ ಹೇಳ್ತಾರೆ, ಗಲ್ಫಿಗೆ ಸಾಕಷ್ಟು ಜಾಗದಲ್ಲಿ ಹೋಗುವಲ್ಲಿ ಅಲ್ಲಿ ದೇಹದಲ್ಲಿ ನೆತ್ತರು ಬಿಸಿ ಇರುವವರಿಗೆ ಆರೋಗ್ಯವನ್ನು ಲೆಕ್ಕಿಸದೆ ಹಣ ಮಾಡುವುದು, ಮತ್ತೆ ಊರಿಗೆ ಬಂದು ಮಾಡಿದ ಹಣವನ್ನು ಆರೋಗ್ಯಕ್ಕಾಗಿ ಖರ್ಚು ಮಾಡುವುದು ಅಂತ ಒಂದು ಮಾತಿದೆ. ಅದು ತೀರಾ ಜನರಲೈಸ್ಡ್ ಆದರೂ ಕೂಡ ಅದರ ಹಿಂದೆ ಕೆಲವು ವಾಸ್ತವಗಳಿವೆ. ಹಾಗಾಗಿ ಈಗ ನಮ್ಮಲ್ಲಿ ಒಂದು ಸಮಸ್ಯೆ ಏನಂತ ಹೇಳಿದರೆ, ಕೃಷಿಗೆ ಯುವಕರು ಬರ್ತಾ ಇಲ್ಲ ಅಂತ ಹೇಳುವಂಥದ್ರ ಒಳಗೊಳಗೆ ಇರುವ ಪದರಗಳಲ್ಲಿ ಕೃಷಿ ರಂಗದಿಂದ ಒಂದು ಎಕ್ಸೋಡಸ್, ಪೇಟೆಗಳ ಕಡೆ ಧಾವಂತ ಇದೆಯಾ? ಕೃಷಿ ಕುಟುಂಬಗಳಲ್ಲಿ ಸಾಕಷ್ಟು ಕೃಷಿ ಭೂಮಿ ಇದ್ದು ಕೂಡ, ಒಂದು ರೀತಿಯ ಇನ್ಫ್ರಾಸ್ಟ್ರಕ್ಚರ್ ಅಡಿಗಟ್ಟು ವ್ಯವಸ್ಥೆಗಳಿದ್ದು ಕೂಡ, ಕೃಷಿ ಮಾಡಿ ಚೆನ್ನಾಗಿ ಬದುಕಲಿಕ್ಕೆ ಅವಕಾಶಗಳಿದ್ದರೂ ಕೂಡ ಆ ಮುಂದಿನ ಪೀಳಿಗೆ ಬೆಂಗಳೂರೋ ಮುಂಬೈಯೋ ಅನ್ನು ಆಶ್ರಯಿಸಿಕೊಂಡು ಪುನಃ ಹಿಂದೆ ಬರಲಾಗದಂಥ ಸ್ಥಿತಿ ಬಹಳ ದುರಂತಮಯವಾದದ್ದು. ಹಾಗೆ ನಾವು ಎಡ್ರೆಸ್ ಮಾಡಬೇಕಾದ ಅದು ಎಲ್ಲೆಲ್ಲ ಅಂತ ಹೇಳುವುದರ ಬಗ್ಗೆ ಆಲೋಚನೆ ಮಾಡಬೇಕಾಗ್ತದೆ. ಇದರನ್ನು ನಾವು ಬೇರೆ ಬೇರೆ ವಿಂಗಡಣೆ ಮಾಡಿಕೊಳ್ಬೇಕಾಗ್ತದೆ. ಒಂದು ಸೆಕ್ಷನ್ ಏನು ಅಂತ ಹೇಳಿದರೆ, ಬಹಳ ಹಿಂದೆ ಪೇಟೆಯಿಂದ ಹೋಗಿ ಬೇರೆ ಬೇರೆ ಉದ್ಯೋಗದಲ್ಲಿ ಬದುಕಿನಲ್ಲಿ ಇದ್ದು ಒಂದು 50-60 ಆಗುವಾಗ ಕೆಲವರು ನಾನು ರಿಟೈರ್ ಆದಮೇಲೆ ಹಳ್ಳಿಗೆ ಬರುವುದು ಅಂತ, ಇನ್ನು ಕೆಲವರು ನಾನು ಹಳ್ಳಿಗೆ ಬರಬೇಕು, ನನಗೆ ಇದು ಹಿಡಿಯೋದಿಲ್ಲ, ಹೀಗೆ ಬೇರೆ ಬೇರೆ ರೀತಿಯ ಮನೋಭಾವದ ಜನರಿದ್ದಾರೆ. ಇನ್ನು ಕೃಷಿಯನ್ನು ಅಷ್ಟಾಗಿ ನೋಡಿರದೆ, ಕೃಷಿಯ ಒಂದು ಫಸ್ಟ್ ಹ್ಯಾಂಡ್ ಟಚ್ ಅಂತ ಹೇಳುವಂಥ ನೇರ ಅನುಭವ ಇಲ್ಲದೆ ಬೇರೆ ರಂಗದಿಂದ ಎಂಪ್ಲಾಯ್ಡ್ ಆದ ಅಪ್ಪ ಅಮ್ಮನ ಮಗನಾಗಿ ದೊಡ್ಡಪೇಟೆಯಲ್ಲಿ ನಗರಗಳಲ್ಲಿದ್ದು ನನಗೆ ಕೃಷಿ ಮಾಡಬೇಕು ಅಂತ ಕನಸು ಕಾಣುವ ಒಂದು ಮೂರನೇ ಸೆಕ್ಟರ್ ಕೂಡ ಇದೆ. ದೊಡ್ಡ ಸಮಸ್ಯೆಗಳಿವು. ಹಾಗೆ ನಾನು ಹೇಳುವುದಾದರೆ ನಾಲ್ಕನೇ ಸೆಕ್ಟರ್ ಕೂಡ ಇದೆ. ಕೆಲವರು ಕೃಷಿಯಲ್ಲಿ ಏನೂ ಅನುಭವ ಇಲ್ಲದೆ ಕೃಷಿಯ ಮೇಲೆ ಒಂದು ಹಿಂದಿನಿಂದಲೇ ರಕ್ತಗುಣ ಅಂತ ಹೇಳುವಾಗ ಏನೋ ಒಂದು ಕಾರಣದಿಂದ ಕೃಷಿಯ ಮೇಲೆ ಪ್ರೀತಿ ಇಟ್ಟು ಬೇರೆ ಬೇರೆ ಉದ್ಯೋಗದಲ್ಲಿದ್ದು ಹಳ್ಳಿಗೆ ಬಂದು ಸಕ್ಸಸ್ ಆದ ಒಂದು ಸಣ್ಣ ವರ್ಗ ಕೂಡ ಇದೆ. ಹಳ್ಳಿಗೆ ಬರಬೇಕು ಅಂತ ಕನಸು ಕಾಣುವವರೆಲ್ಲರೂ ಹಳ್ಳಿಗೆ ಬರಲಿಕ್ಕೆ ಆಗೋದಿಲ್ಲ. ಕೃಷಿ ಮಾಡಬೇಕು ಅಂತ ಹೇಳುವವರಿಗೆ ಎಲ್ಲರೂ ಕೃಷಿ ಮಾಡಲಿಕ್ಕೆ ಆಗೋದಿಲ್ಲ. ಆದರೆ ಬೇರೆ ಯಾವುದೋ ಹಿನ್ನೆಲೆ ಇದ್ದುಕೊಂಡು ಕೃಷಿಗೆ ಬಂದು ಎಕ್ಸೆಲ್ ಆದವರು ಕೂಡ ಇದ್ದಾರೆ, ಮೈನಾರಿಟಿ ನಮ್ಮಲ್ಲಿ. ಬಹುಶಃ ಈ ಎಲ್ಲ ರಂಗಗಳನ್ನು ಒಂದು ನಾವು ಆಲೋಚನೆ ಮಾಡಿ ನೋಡಿದರೆ ಅದರಲ್ಲಿ ಅತ್ಯಂತ ನೋವು ತರುವಂಥದ್ದು ಪೀಳಿಗೆಗಳಿಂದ ಕೃಷಿ ಮಾಡ್ತಾ ಕೃಷಿಯಿಂದಲೇ ಬದುಕಿದವರು ಅವರ ಮಕ್ಕಳನ್ನು ನಗರಕ್ಕೆ ಬಿಟ್ಟು ಕೊಡುವಂಥ ಸ್ಥಿತಿ ಇರುವಂಥದ್ದು ಬಹಳ ದುಃಖಮಯ ಸಂಗತಿ. ಸಾಮಾನ್ಯವಾಗಿ ಹೇಳುವಂಥ ಕ್ರಮ ಉಂಟು ಏನಂತ ಹೇಳಿದರೆ, ಕೃಷಿಯಲ್ಲಿ ಏನು ಹುಟ್ಟುವುದಿಲ್ಲ, ನಷ್ಟ ಜಾಸ್ತಿ ಇದ್ದ, ಈ ಕಾರಣಕ್ಕಾಗಿಯೇ ಅವರ ಮಕ್ಕಳು ಹೋಗ್ತಾರೇನೋ. ಅದು ಒಂದು ಫ್ಯಾಕ್ಟರ್ ಹೌದು. ಯಾಕೆಂತ ಹೇಳಿದರೆ, ನಾವು ನನ್ನ ದೃಷ್ಟಿಯಿಂದ ನಾನು ನೋಡಿದಾಗ ಹೇಗೆ ಅಂತ ನನಗನ್ಸೋದು, ಇಂಡಿಯನ್ ಮೈಂಡ್ ಸೆಟ್ ಬೈ ಡಿಫಾಲ್ಟ್, ಭಾರತೀಯರ ನಮ್ಮ ನಾನು ಸೇರಿಕೊಂಡು ಮನೋಭಾವ, ಅದನ್ನು ಅದೃಷ್ಟಕ್ಕೆ ಬಿಟ್ಟರೆ ಅದು ಒಂದು ಸ್ವಲ್ಪ ನೆಗೆಟಿವ್. ಯಾಕೆಂತ ಹೇಳಿದರೆ, ಬದುಕಿನಲ್ಲಿ ಅರ್ಧ ಲೋಟ ತುಂಬಿದೆ ಅರ್ಧ ಲೋಟ ಖಾಲಿ ಅಂತ ಹೇಳುವಂಥ ಒಂದು ಮಾತಿದೆಯಲ್ಲ, ಆ ಥರ ಅವರಿಗೆ ಖಾಲಿಯೇ ಕಾಣಿಸೋದು, ತುಂಬಿದ್ದು ಕಾಣಿಸೋದಿಲ್ಲ. ಆ ಥರದವರು ಇರ್ತಾರೆ. ಅವರು ಅವರ ಮಕ್ಕಳಿಗೆ ಹಾಕಿಕೊಂಡು ಚಿತ್ರ ಏನಂತ ಹೇಳಿದರೆ, ನನಗೆ ಒಂದು ಡಿಗ್ರಿಯೋ ಒಂದು ಬೇಟೆಯಲ್ಲಿ ಬದುಕಲಿಕ್ಕೆ ಏನೋ ಒಂದು ದಾರಿ ಸಿಕ್ಕಿದರೆ ನಾನು ನೈಟ್ ಬಸ್ ಹತ್ತಿ ಬಿಡ್ತೇನೆ, ಇಲ್ಲಿ ಇದ್ದು ಸುಖ ಇಲ್ಲ ಅಂತ ಭಾವನೆಯನ್ನು ಕೊಡುವಂಥದ್ದು, ಅದು ಕೂಡ ಒಂದು ಕಾರಣ ಖಂಡಿತವಾಗಿಯೂ ಇದೆ. ಈ ಕಳೆದ ವರ್ಷ ಚೆನ್ನಾಗಿ ಬೆಳೆಯಿತ್ತು, ಈ ವರ್ಷ ತೀರಾ ಮೋಸ ಅಂತ ಅವರು ಜೀವನದಲ್ಲಿ ಸುಖವನ್ನು ಕಾಣುವುದೇ ಇಲ್ಲ. ಆಮೇಲೆ ತಮ್ಮೆದುರಿಗಿರುವಂಥ ಸುಖಗಳನ್ನು ಅದು ಸುಖ ಅಂತ ಕಾಣದೇ ಹೋಗುವಂಥ ಒಂದು ದೊಡ್ಡ ವಿಭಾಗ ಇದೆ. ಇದು ಕೂಡ ಒಂದು ಪೂರಕ ಕಾರಣ. ಎಳೆಯರನ್ನೇ ದೂರಿ, ಸುಖ ಇಲ್ಲ. ಇನ್ನು ಅದು ಒಂದು ಫ್ಯಾಕ್ಟರ್. ಆದರೆ ಇನ್ನೊಂದು, ಕೃಷಿಯನ್ನು ಇವತ್ತಿನ ನಮ್ಮ ಆಡಳಿತ ಆಗಲಿ, ರಾಜಕಾರಣಿಗಳಾಗಲಿ, ಅಥವಾ ಹೊರಗೆ ಉದ್ಯೋಗದವರು ಕೂಡ ಸೆಕೆಂಡ್ ರೇಟ್ ಆಗಿ ನೋಡುವಂಥ ಎರಡನೇ ದರ್ಜೆ ನಾಗರಿಕರಾಗಿ, ಕೃಷಿ ಕುಟುಂಬದಲ್ಲೇ ಹುಟ್ಟಿ ಪತ್ರಿಕೋದ್ಯಮದಲ್ಲಿ ಕಾಲಿಟ್ಟು ದೊಡ್ಡ ಮುಂದೆ ಮುಂದೆ ಹೋದವರು ಕೂಡ ಕೆಲವೊಂದು ಸರ್ತಿ ಬರೆಯುವಾಗ, ಒಬ್ಬ ಕೃಷಿಕನಿಗೆ ಪ್ರಶಸ್ತಿ ಬಂದರೆ ಕೃಷಿಕನಿಗೆ ಅಂತ ಬರೀತಾರೆ, ಕೃಷಿಕರಿಗೆ ಅಂತ ಬರೆಯೋದಿಲ್ಲ. ಅದು ಅವರ ಮನಸ್ಸಿನ ಒಳಗಿರುವಂಥ ಭಾವನೆಯ ಒಂದು ಪ್ರತೀಕ ಅಂತ ನಾನು ಇಟ್ಕೊಂಡಿದ್ದೀನಿ. ಸೊ ನಮ್ಮಲ್ಲಿ ಸೌಕರ್ಯಗಳ ಕೊರತೆ ಅಂಥವುಗಳು ಕೂಡ ಕಾರಣ ಆಗ್ತದೆ. ಈಗ ಉದಾಹರಣೆಗೆ ವಿದೇಶಗಳಲ್ಲೆಲ್ಲ ಇದ್ದುಕೊಂಡು ಅಲ್ಲಿನ ವ್ಯವಸ್ಥೆಗಳನ್ನು, ಅಲ್ಲಿ ಹೇಗೆ ಸರ್ಕಾರ ವ್ಯವಸ್ಥೆ ಇದಾಗ್ತದೆ, ಒಂದು ಡ್ರೈವಿಂಗ್ ಲೈಸೆನ್ಸ್ ತಗೊಳ್ಬೇಕಿದ್ರೆ ಎಷ್ಟು ಕಷ್ಟ ಇದೆ, ಇವತ್ತು ನಾವು ಈ ಡಿಜಿಟಲ್ ಯುಗದಲ್ಲೆಲ್ಲ ಸುಲಭ ಮಾಡಿಕೊಟ್ಟಾಗ ಆಗ್ತದೆ, ಅಂಥದ್ದೆಲ್ಲ ನಮ್ಮಲ್ಲಿ ಬದಲಾವಣೆಗಳು ಇನ್ನು ಸಾಕಷ್ಟು ಹಳ್ಳಿಗಳಲ್ಲಿ ಬರಬೇಕಾದಿದೆ. ಜೊತೆಗೆ ಹಳ್ಳಿ ಬದುಕನ್ನು ಇತರರು ನೋಡುವಾಗ ಎರಡನೇ ದರ್ಜೆಯ ನಾಗರಿಕರಾಗಿ ನೋಡುವಂಥ ಒಂದು ಮನೋಭಾವ ಇರುವಲ್ಲಿವರೆಗೆ ಈ ಥರದ ಕೀಳರಿಮೆ ಕೂಡ ಅದಕ್ಕೆ ಕಾರಣ ಆಗ್ತದೆ. ಈಗ ನೀವು ಒಂದು ಲೇಖನ ಬರೆಯುವಾಗ ಕೃಷಿಯ ಮೂಲದಲ್ಲೇ ಬದಲಾವಣೆ ಬೇಕು ಅಂತ ಹೇಳಿ ಬರೆದಿದ್ರೆ, ಹಾಗೆ ಅಂತ ಹೇಳಿದ್ರೆ ಈಗಿನ ಕೃಷಿ ಪದ್ಧತಿಯ ಇದು ಸರಿ ಇಲ್ಲ ಅಂತಲೋ, ಅಥವಾ ಕೃಷಿಯ ಒಂದು ಉತ್ಪತ್ತಿಯ ಮೂಲ ಸರಿ ಇಲ್ಲ ಅಂತಲೋ, ಹೇಗೆ ಅನ್ನುವಂಥದ್ದು? ಅಲ್ಲ, ಒಂದು ಮೂಲಭೂತವಾಗಿ ಈಗ ಎಲ್ಲರೂ ಒಪ್ಪತಕ್ಕಂಥ ಒಂದು ವಿಷಯ ಏನಂತ ಹೇಳಿದರೆ, ಕೃಷಿಯಲ್ಲಿ ನಮ್ಮ ಇವತ್ತಿನ ಶಿಕ್ಷಣ ಪದ್ಧತಿಯಲ್ಲಿ ಒಂಥರ ಪೈಪೋಟಿಕರ ಶಿಕ್ಷಣ ಇದೆ. ಅದು ಎಂಜಿನಿಯರಿಂಗೋ ಇದಕ್ಕೆ ಬೇಕಾಗ, ಆ ಶಿಕ್ಷಣಕ್ಕೆ ಒಮ್ಮೆ ಕಾಲಿಟ್ಟ ಹುಡುಗನಿಗೆ ಒಂದನೇ ಕ್ಲಾಸ್ ಓದಲಿಕ್ಕೆ ಶುರು ಮಾಡಿದವನಿಗೆ, ಅವನಿಗೆ ಮತ್ತೆ ಹೋಮ್ವರ್ಕಿಂದ ಶುರು ಮಾಡಿಕೊಂಡು ಒಮ್ಮೆ ತೋಟದಲ್ಲಿ ಒಂದು ಸ್ವಲ್ಪ ಅಪ್ಪನೊಟ್ಟಿಗೋ ಅಮ್ಮನೊಟ್ಟಿಗೋ ಅಪ್ಪ ಅಮ್ಮನೋ ಎಷ್ಟು ದುಡಿತಾರೆ ಅಂತ ಗೊತ್ತಿಲ್ಲ. ಆ ಏನು ಕೃಷಿಯಲ್ಲಿ ಒಳಗೊಳ್ಳುವ ಒಂದು ಮನೋಭಾವ ಬಂತು ಅಂತ ಅದರ ಪ್ರೀತಿ ಹುಟ್ಟಲಿಕ್ಕೆ ಅಲ್ಲಿಂದ ಅವಕಾಶ ಆಗ್ತದೆ. ಅದು ತಪ್ಪಿ ಹೋಗುವಂಥದ್ದು ಇವತ್ತು ಮೊದಲನೆಯ ಎಡವಿಕೆ ನಮ್ಮ ಸಮಾಜಗಳಲ್ಲಿ. ಇವತ್ತು ಕೆಲವರು ಹಿರಿಯರು ಅದನ್ನು ಬಹಳ ಮನಪೂರ್ವಕವಾಗಿ ಮಕ್ಕಳನ್ನು ಇನ್ವಾಲ್ವ್ ಮಾಡುವಂಥವರನ್ನು ನಾನು ನೋಡಿದ್ದೇನೆ. ಬಹಳ ಕಾನ್ಷಿಯಸ್ಲಾಗಿ ಪ್ರಜ್ಞಾಪೂರ್ವಕವಾಗಿ ಮಕ್ಕಳನ್ನು ಕೂಡ ಕೆಲಸ ಮಾಡಲಿಕ್ಕೆ ಸೇರಿಸಿಕೊಂಡು ಬರುವಾಗ ಸಹಜವಾಗಿ ಕೃಷಿಯಲ್ಲಿ ಪ್ರೀತಿ ಹುಟ್ಟುತ್ತದೆ. ನಮ್ಮದು ಗೊತ್ತಿದ್ದೋ ಗೊತ್ತಿಲ್ಲದೆ ಬಹಳ ಕುಟುಂಬಗಳಲ್ಲಿ ಮಕ್ಕಳು ಡಿಟ್ಯಾಚ್ಡ್ ಆಗಿಯೇ ಮಣ್ಣಿಂದ, ಕೃಷಿಯಿಂದ, ಹಸಿರಿನಿಂದ, ಹಳ್ಳಿ ಕೊಡುವ ಸುಖಗಳಿಂದ ಡಿಪ್ರೈವ್ ಆಗಿಬಿಟ್ಟು ಅವರು ಯಾವುದೋ ಒಂದು ಭ್ರಮಾಲೋಕದ ಶಿಕ್ಷಣ ಆಗಿಬಿಡ್ತದೆ. ಇದು ಒಂದು ವಿಷಯ. ಆಮೇಲೆ ನಮ್ಗೆ ಏನಾಗಿದೆ ಅಂತ ಹೇಳಿದ್ರೆ, ಇವತ್ತು ನಾನಾಗಲೇ ಹೇಳಿದಲ್ಲ ಯೂನಿವರ್ಸಲ್ ಪ್ರಾಬ್ಲಮ್ ಅಂತ. ಇದು ಹಳ್ಳಿಗಳಲ್ಲಿ ಜನ ಬೆಂಗಳೂರಿನಂಥ ನಗರಕ್ಕೆ ಹೋದ ಕೂಡಲೇ ಕಂಪೇರ್ ಮಾಡಲಿಕ್ಕೆ ಶುರು ಮಾಡ್ತಾರೆ. ಎಲ್ಲರೂ ಹೋಲಿಸಿ ನೋಡುವಾಗ ಪೇಟೆಯಲ್ಲಿ ಬಹಳ ಸುಲಭವಾಗಿ ಹಾಲು ಹಿಂಡಬೇಕಾಗಿಲ್ಲ, ಅಪ್ಪ ಅಮ್ಮ ಮಾಡಿದ ಕೆಲಸದ ಜೊತೆ ಕಂಪೇರ್ ಮಾಡಿದರೆ ಭಾಳ ಸುಲಭವಾಗಿ ಆಗ್ತದೆ. ಎಲ್ಲವೂ ರೆಡಿಮೇಡ್ ಫುಡ್ ಇದೆ, ಮೆಟ್ರೋ ಇದೆ, ಹಾಗಾಗಿ ಬಹಳ ಅಸಹನೀಯ ಅಂತ ಹೇಳಿದವರು ಬೆಂಗಳೂರಿನ ಬೈದುಕೊಂಡು ಬೆಂಗಳೂರಲ್ಲೇ ವಾಸಿಸಲಿಕ್ಕೆ ಇಷ್ಟಪಡ್ತಾರೆ. ಅದರಲ್ಲಿ ಸ್ವಲ್ಪ ಮುಂದಿನ ಚಿಂತನೆ ಮಾಡುವವರು, ಸ್ವಲ್ಪ ವಿಷನ್ ಇದ್ದವರು, ನಾವೆಷ್ಟು ಕಾಲ ಹೀಗೆ ತಗೊಂಡು ಹೋಗೋದು, ಇದು ನಮ್ಗೆ ಆಹಾರ ವಿಷಮಯ ಆಗ್ತಾ ಉಂಟು, ನೀರು ವಿಷಮಯ ಆಗ್ತಾ ಉಂಟು, ಬೆಂಗಳೂರಿನಲ್ಲಿ ನೀರಿಲ್ಲ, ಈ ಥರ ಬೆಂಗಳೂರು ಅಂತ ನಾನೊಂದು ಸಾಂಕೇತಿಕವಾಗಿ ಹೇಳೋದಷ್ಟೇ. ಹಾಗೆ ಇದು ಇದು ವರ್ತುಲ ಬಹಳ ಏನಂತೇಳಿ ಉಸಿರು ಕಟ್ಟಿಸುವಂಥ ಒಂದು ಸ್ಥಿತಿ ಇದೆ. ಇದಕ್ಕಾಗಿ ಒಂದಿಷ್ಟು ಜನ ಬಹಳ ಕಾನ್ಷಿಯಸ್ಲಿ ಆ ಥಿಂಕಿಂಗ್ ಅಲ್ಲಿಂದಲೇ ಬದಲಾವಣೆ ಆಗದೆ ಹೋದರೆ ಇದು ಈ ಗ್ಯಾಪ್ ಏನಿದೆ ಜಾಸ್ತಿ ಆಗುವಂಥದ್ದೇ. ಅದೊಂದು ಪ್ರಾತಿನಿಧಿಕವಾದ್ದು. ಈಗ ಉತ್ತರ ಕನ್ನಡದಲ್ಲಿ ನೀವು ಹೇಳುವ ಹಾಗೆ ನಾವು ಬೆಂಗಳೆ ಅಂತ ಒಂದು ಊರಲ್ಲಿ ಒಂದು ಪತ್ರಿಕೋದ್ಯಮ ಶಿಬಿರ ಮಾಡಿದ್ದೆವು. ಅಲ್ಲೇ ಹೇಳಿದರು ಅವರು, ನೋಡಿ ಒಂದು 20 ಜನ ಇದ್ದಾರಷ್ಟೇ ಹುಡುಗರು, ಉಳಿದೆಲ್ಲ ನಮ್ಮ ಬೆಂಗಳೂರಿನಲ್ಲಿದ್ದಾರೆ. ನನ್ನ ಸ್ನೇಹಿತ ಇದ್ದಾರೆ ಹವಾಯಿಯಲ್ಲಿ, ಕೆನ್ ಲವ್ ಅಂತ, ಅವರು ಅದೇ ಸಮಸ್ಯೆಯನ್ನು ಹೇಳ್ತಾರೆ. ಈ ಅವರು ಏನು ಹೇಳ್ತಾರೆ ಅಂತ ಹೇಳಿದರೆ, ನಾನು ನನ್ನ ಮಕ್ಕಳನ್ನು ನಗರ ಸೆಳ್ಕೊಂಡಿದೆ, ನನ್ನ ಮಕ್ಕಳನ್ನು ನಗರ ಸೆಳ್ಕೊಂಡಿದೆ, ಆದರೆ ನಾನು ನನ್ನ ಮೊಮ್ಮಗನನ್ನು ನಗರಕ್ಕೆ ಬಿಟ್ಟು ಕೊಡಲಿಕ್ಕೆ ತಯಾರಿಲ್ಲ, ಅದಕ್ಕಾಗಿ ನಾನು ಒಂದು ಕಾನ್ಷಿಯಸ್ ಎಫರ್ಟ್ ತಯಾರು ಮಾಡ್ತಾ ಇದ್ದೇನೆ ಅಂತ ಅವರು ಹೇಳ್ತಾರೆ. ಐ ಡೋಂಟ್ ವಾಂಟ್ ಮೈ ಗ್ರ್ಯಾಂಡ್ ಸನ್ ಟು ಎಂಬ್ರೇಸ್ ಸಿಟಿ ಅಂತ. ಹಾಗಾಗಿ ಈ ಸಮಸ್ಯೆಗಳು ಇಟ್ ಈಸ್ ಬೌಂಡ್ ಟು ಹ್ಯಾಪನ್. ಜನಗಳು ಈಸಿ ಲೈಫ್ ಅಂತ ಯೋಚನೆ ಮಾಡುವಾಗ, ಕೃಷಿಕರು ಮಾತ್ರ ಅಲ್ಲ, ಕೃಷಿ ಕಾರ್ಮಿಕರು, ಮನುಷ್ಯ ಸಹಜವಾದ್ದು ಎಲ್ಲಿ ಸುಲಭ ಆಗಿ ಬರ್ತದೆ. ಈಗ ನಾನು ಒಂದು ಸಣ್ಣ ಉದಾಹರಣೆ ಕೊಡೋದಿತ್ತು. ಹಿಂದೆ ಈ ನಡ್ಕೊಂಡೇ ಹೋಗುವವರು, ಆ ಸೈಕಲ್ ಕೂಡ ಇಲ್ಲದೆ ನಡ್ಕೊಂಡೇ ಹೋಗುವಾಗ ಎಲ್ಲರೂ ನಡ್ಕೊಂಡು ಹೋಗ್ತಾ ಇದ್ರು. ವಾಹನ ಬಂದ ಮೇಲೆ ಕೆಲವೊಂದು ಸರ್ತಿ ಈ ಹಳ್ಳಿಗಳಲ್ಲಿ ಜೀಪಿನಲ್ಲಿ ಹಿಂದ್ಗಡೆ ನಿಂತುಕೊಂಡು ನೇತುಕೊಂಡಾದರೂ ಹೋಗೋದ್ರಲ್ಲಿ ಒಂದು ಸಂತೋಷ ಪಡ್ತಿದ್ರು. ಅದಕ್ಕಿಂತ ನಡೆದು ಹೋಗೋದು ಸುಖ ಅಂತ ನೋಡುವಾಗ ಗೊತ್ತಾದರೂ ಕೂಡ ಜನಗಳಿಗೆ ಅಭ್ಯಾಸ ರೂಢಿ ತಪ್ಪಿ ಹೋಗಿದೆ. ಹಾಗೆ ಇವತ್ತು ಮೆಕನೈಸೇಷನ್ ಆಗಿದೆ, ಯಂತ್ರಗಳು ಬಂದಿವೆ. ಇವತ್ತು ನಿಮ್ಮ ಹೋಗುವಾಗ ಜಾರಿಯಲ್ಲಿ ಬಂದು ಮಳೆಯಲ್ಲಿ ಒಂದು ಸಣ್ಣ ಮರ ಬಿತ್ತು ಅಂತಾದ್ರೆ ಒಂದು ಸಣ್ಣ ಕೊಂಬೆ ಇದ್ರು ಕತ್ತಿ ತಗೊಂಡು ಕಡಿಯೋರು ಇಲ್ಲ, ಸರ್ ಅದನ್ನು ಮರ ತುಂಡು ಮಾಡೋ ಮೆಷಿನ್ ತಾರ ಈ ಬಾಡಿಗೆಗೆ ಅಂತ ಹೇಳುವಂಥ ಸ್ಥಿತಿ ಇದೆ. ಹಾಗಾಗಿ ಎಲ್ಲ ಏನಂದರೆ ಮೌಲ್ಯಗಳು ತುಂಬ ಬದಲಾಗ್ತಾ ಹೋಗ್ತಾ ಇವೆ. ಇದರಲ್ಲಿ ಒಂದು ಬಹಳ ಕಾಂಕ್ರೀಟ್ ಆಗಿ ನನಗೇನು ಬೇಕು ಅಂತ ಅನ್ನಿಸುವಂಥದ್ದು, ಈಗ ನಾವು ತುಂಬ ಮಂದಿ ಇದನ್ನು ಮಾತಾಡ್ತಾರೆ, ಎಳವೆಯಿಂದಲೇ ಕೃಷಿಯ ಬಗ್ಗೆ ಅರಿವು ಮೂಡಿಸಬೇಕು ಅಂತ ಹೇಳುವ ಮಾತನ್ನು ಒಂದಿಷ್ಟು ಮಂದಿ ಒಪ್ಕೊಂಡಿದ್ದಾರೆ, ಅದರಲ್ಲಿ ವಾಸ್ತವ ಇದೆ. ಆದರೆ ಅದರ ಜೊತೆಗೆ ಆ ಮೂಡಿಸಬೇಕು ಅಂತ ಹೇಳುವ ಮಾತು ಹೇಳೋದ್ರ ಜೊತೆಗೆ ಅದೆಲ್ಲೂ ಬದಲಾವಣೆಯಲ್ಲಿ ಬಂದಿಲ್ಲ. ನನ್ನ ದೃಷ್ಟಿಯಲ್ಲಿ ನಮ್ಮ ಶಿಕ್ಷಣದಲ್ಲಿ ಪಠ್ಯಪುಸ್ತಕಗಳಲ್ಲೇ ಅಲ್ಲದೆ ಹೋದರೂ ಕೂಡ ಎಕ್ಸ್ಟ್ರಾ ಕರಿಕ್ಯುಲರ್ ಅಂತ ಹೇಳ್ತಾರಲ್ಲ, ಆ ಥರ ಚಟುವಟಿಕೆಗಳಲ್ಲಿ ಒಂದು ಶಾಲೆಯಲ್ಲಿ ಒಂದು ತರಕಾರಿ ತೋಟ, ಅದರಲ್ಲಿ ಅಂತಹ ಕೆಲವು ಪ್ರಯತ್ನಗಳು ಆಗಿವೆ. ಕೇರಳದಲ್ಲಿ ಕಾರ್ಡ್ಸ್ ಅಂತ ಒಂದು ಸಂಸ್ಥೆ ಇದೆ, ಅದು ಕೃಷಿಕ ಪರವಾದ ಒಂದು ಸಂಸ್ಥೆ, ಅವರು ಮಾರಾಟ ಇದೆ, ಕೃಷಿಕರಿಂದ ಕೊಂಡುಕೊಳ್ಳೋದಿದೆ. ಬಟ್ ಅವರೊಂದು ಕಾರ್ಯಕ್ರಮ ಏನು ಹಾಕಿದ್ರು, ಅದರ ಮುಖ್ಯಸ್ಥರು ಒಬ್ಬರು ಆಂಟನಿ ಅಂತಿದ್ದಾರೆ, ಅವರು ಈಗ ನೀವು ಏನು ಪ್ರಶ್ನೆಗಳನ್ನು ಕೇಳಿದರೆ, ಆ ಥರ ಸಮಸ್ಯೆ ಕೇರಳದಲ್ಲೂ ಸಾಕಷ್ಟಿದೆ, ಎಲ್ಲ ಗಲ್ಫಿಗೆ ಹೋಗ್ತಾ ಇದ್ದಾರೆ, ಕೃಷಿ ಎಲ್ಲಿದೆ, ಕೃಷಿ ಸೋತು ಹೋಗಿದೆ ಅಂತ ಮಾತಾಡ್ತಾರೆ. ಅವರು ಏನು ಮಾಡಿದರು ಅಂತ ಹೇಳಿದರೆ, ಒಂದು ಹೊಸ ಯೋಜನೆ ಮಾಡಿದರು, ಶಾಲೆಗಳಲ್ಲಿ ತರಕಾರಿ ಬೆಳೆಸುವ ಬಗ್ಗೆ ಪ್ರೋತ್ಸಾಹ ಕೊಡೋದನ್ನು ಹೇಗೆ ಕೊಡಬಹುದು ಅಂತ ಅವರದೇ ಆದಂಥ ಒಂದು ಸ್ಕೀಮ್ ಮಾಡಿದರು. ನಿಜವಾಗಿ ಮೆಚ್ಚತಕ್ಕಂಥದ್ದು ಈಗ 4ನೇ 5ನೇ ವರ್ಷದಲ್ಲಿ ನಡೀತಾ ಇದೆ. ಶಾಲೆ ಮಕ್ಕಳಿಗೆ ಹೋಗೋದು, ಯಾವ ಶಾಲೆಯಲ್ಲಿ ಆಸಕ್ತಿ ಇದೆ ಆ ಶಾಲೆಗೆ ಹೋಗೋದು, ಶಾಲೆ ಮಕ್ಕಳ ಹತ್ರ ಕೃಷಿ ಬಗ್ಗೆ ಹೇಳೋದು, ತರಕಾರಿ ಕೃಷಿ, ಬೀಜಗಳನ್ನು ಒದಗಿಸೋದು, ಈ ಮಕ್ಕಳು ಮನೆಯಲ್ಲಿ ಸ್ಪೇರ್ ಟೈಮ್ನಲ್ಲಿ ಅಪ್ಪ ಅಮ್ಮನನ್ನೆಲ್ಲ ಸೇರಿಸ್ಕೊಂಡು ಒಂದಿಷ್ಟು ತರಕಾರಿನೋ ಇದನ್ನು ಬೆಳೆಸ್ತಾರೆ, ಅದನ್ನು ವಾರಕ್ಕೊಂದೋ ಎರಡೋ ದಿವಸ ಅವರು ಶಾಲೆಗೆ ತರಬೇಕು. ಆ ಶಾಲೆಯಲ್ಲಿ ಇವರು ತಂದ ತರಕಾರಿಯನ್ನು ಈ ಸಂಸ್ಥೆ ವಾಹನ ಕಳಿಸಿ ಬೆಲೆ ಕೊಟ್ಟು ತಗೊಳ್ತದೆ. ಮಾತ್ರ ಅಲ್ಲ, ಸತ್ಯನಾರಾಯಣಕ್ಕೆ ಕ್ರಿಸ್ಟೋಫರ್ ಅಂತ ಅವರಿಗೆ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ಕೊಟ್ಟು ಆ ಅಕೌಂಟ್ನಲ್ಲಿ ಹಣ ಹಾಕಿ ಪಚ್ಚ ಕುಡ್ಕ ಅಂತ ಇದಕ್ಕೆ ಹೆಸರು. ಅಂದರೆ ಮಕ್ಕಳಲ್ಲಿ ಕೃಷಿಯ ಬಗ್ಗೆ ಆಸಕ್ತಿ ಹುಟ್ಟಿ ಇದರಲ್ಲೂ ಕೂಡ ಆರೋಗ್ಯ ಸಂಪಾದನೆ ಸಾಧ್ಯ, ಹಣ ಸಂಪಾದನೆ ಸಾಧ್ಯ ಅಂತ ಪಚ್ಚ ಕುಡ್ಕ ಅಂತ ಹೇಳುವ ಕಾರ್ಯಕ್ರಮ ತುಂಬ ಪಾಪ್ಯುಲರ್ ಆಗಿದೆ. ಅದೊಂದು ಪರ್ಯಾಯ ರಂಗದಿಂದ ಬಂದಂಥದ್ದು. ಅದೇ ರೀತಿ ನಾನು ಸಾರಂಗ್ ಅಂತ ಕೇರಳದಲ್ಲಿ ಒಂದು ನೋಡಿದೆ, ಬದುಕಿನ ಶಿಕ್ಷಣ ಕೊಡುವ ಶಾಲೆ, ಗಂಡ ಹೆಂಡತಿ ವಿಜಯಲಕ್ಷ್ಮಿ ಗೋಪಾಲಕೃಷ್ಣ ಅಂತ ಇಬ್ಬರು ಮೇಷ್ಟ್ರುಗಳು ಮೇಷ್ಟ್ರ ಕೆಲಸ ಬಿಟ್ಟು ಒಂದು ಜಾಗ ತಗೊಂಡ್ರು. ಅದು ಬಣ ಬಣ ಅಂತ ಹೇಳುವಂಥ ಜಾಗ ಆಗಿತ್ತು, ಅಲ್ಲಿ ಹಸಿರೆಲ್ಲ ಹೋಗಿತ್ತು, ಕಾಡೆಲ್ಲ ಕಡಿದಿದ್ರು. ಅಂಥ ಜಾಗದಲ್ಲಿ ಕುಡಿಲಿಕ್ಕೆ ನೀರು ಕೂಡ ಇಲ್ಲ, ಕಷ್ಟಪಟ್ಟು ಅವರಲ್ಲಿ ಕಾಡು ಬೆಳೆಸಿದ್ರು, ಆಮೇಲೆ ಅಲ್ಲಿ ನೀರು ಸೃಷ್ಟಿಯಾಯಿತು. ಅವರು ಅಲ್ಲಿ ಒಂದು ಶಿಕ್ಷಣ ಕೊಡಲಿಕ್ಕೆ ಶುರು ಮಾಡಿದರು, ಪರ್ಯಾಯ ಶಿಕ್ಷಣ, ಅಲ್ಲಿನ ಸುತ್ತಮುತ್ತಲಿರೋ ಆಸಕ್ತರಿಗೆ ಹಣ ತಕ್ಕೊಂಡು ಮಾಡಿದ್ದಲ್ಲ. ಆ ಶಿಕ್ಷಣ ತಕೊಂಡವರು ಎಷ್ಟರ ಮಟ್ಟಿಗೆ ಅಂತ ಹೇಳಿದರೆ, ನಾನೊಂದು ಸಂದರ್ಭದಲ್ಲಿ 15 ವರ್ಷ ಹಿಂದೆ ಹೋಗಿದ್ದಾಗ, ಆ ಮಕ್ಕಳು ಹೊರಗಡೆ ಪೇಟೆಗೆ ಹೋದಾಗ ನಾಟಕ ಆಡಲಿಕ್ಕೆ ಈ ಮಕ್ಕಳೇ ವಿದ್ಯಾರ್ಥಿಗಳೇ ಬಿದಿರು ತಕ್ಕೊಂಡು ಇಡೀ ಸ್ಟೇಜ್ ಕಟ್ಟುವುದನ್ನು ನೋಡಿದರೆ ಪೇಟೆಯ ಹೈಸ್ಕೂಲು ಮಕ್ಕಳು ಸ್ತಂಭೀಭೂತರಾದರು. ಅವರ ಬದುಕಿನಲ್ಲಿ ಇವೆಲ್ಲೂ ಬಂದಿಲ್ಲ. ಅಂದರೆ ನಮ್ಮ ಶಿಕ್ಷಣ ಅವನನ್ನು ಒಂದು ಹಂತದವರೆಗೆ, ಅವನನ್ನು ದೊಡ್ಡ ಡ್ರೈವರ್ ಒಂದು ಪೈಲಟ್ ಮಾಡದೇ ಹೋದರೂ ಕೂಡ ಬದುಕಿಗೆ ಬೇಕಾದಂತಹ ಏನೆಲ್ಲ ವಿದ್ಯೆಗಳಿವೆ ಅವುಗಳನ್ನೆಲ್ಲ ಒಂದು ತಕ್ಕ ಮಟ್ಟಿಗಾದರೂ ಕಲಿಸುವಂಥ ಆ ಥರದ ಶಿಕ್ಷಣ ಆಗಬೇಕು ಹೊರತು ಇದೇನಂತ ಹೇಳಿದರೆ ಪುಸ್ತಕದ ಬದನೆಕಾಯಿ ಆಗುವಂಥ ಶಿಕ್ಷಣಕ್ಕೆ ಬದಲು ಇಂಥದ್ದು ಆಗುವಂಥದ್ದು ತುಂಬ ಅಗತ್ಯ. ಕೆಲವು ಶಾಲೆಗಳು ಇದನ್ನು ಆಲೋಚನೆ ಮಾಡ್ತಾ ಇವೆ. ಫಾರ್ಮ್ ಸ್ಕೂಲ್ ಅಂತ ಇದೆ, ಎಡಿಬಲ್ ಸ್ಕೂಲ್ ಯಾರ್ಡ್ ಅಂತ ಇಂಗ್ಲೆಂಡ್ನಲ್ಲಿ ಎರಡು ಶಾಲೆಗಳು ಮಾಡೋದನ್ನು ನಾವು ಪ್ರಕಟಿಸಿದೆವು. ಶಾಲೆ ಮಕ್ಕಳನ್ನೇ ನೀವು ತರಬೇತಿ ಕೊಟ್ಟರೆ ಅದರ ಎಳವೆಯಿಂದ ಆ ಮಾಹಿತಿ ಬಂದರೆ ಎಲ್ಲರೂ ಕೃಷಿಕರೇ ಆಗಬೇಕು ಅಂತ ಇಲ್ಲ, ಆದರೆ ಕೃಷಿಯ ಒಂದು ಸರಿಯಾದ ಅರಿವು, ಮಣ್ಣಿನ ಸಂಪರ್ಕ, ಹಾಲೆಯಲ್ಲಿಂದ ಬರ್ತದೆ ಅಂತ ಕ್ವಿಜ್ ಮಾಡಿದರೆ ಎಲ್ಲರೂ ಸೋತು ಬಿಟ್ಟಾರು ಅಂತ ಹೇಳ್ತಾರೆ, ಆ ಥರ ಸ್ಥಿತಿ. ಹಾಗೆ ನಾವು ವರ್ಷದಿಂದ ವರ್ಷಕ್ಕೆ ಹೆಚ್ಚು ಡಿಸ್ಕನೆಕ್ಟ್ ಆಗ್ತಾ ಇದ್ದೇವೆ. ಮಂಗಳೂರಿನ ಗಡ್ಡೆ ಮೇಳಕ್ಕೆ ಬಂದವರು ಒಬ್ಬರು ಒಂದು ಮಾತು ಹೇಳಿದರು, ಶಾಜಿ ಅಂತ ಅವ್ರ ಹೆಸರು. ಅವರು ತಿಂಗಳಿಗೊಂದು ಫಾರ್ಮ್ ಸ್ಕೂಲ್ ಮಾಡ್ತಾರೆ, ಎರಡನೇ ಶನಿವಾರ. ಇಡೀ ಕೇರಳದ ಬಹಳಷ್ಟು ಶಾಲೆಗಳಿಂದ ಅಲ್ಲಿಗೆ ಬರ್ತಾರೆ. ಯಾಕೆ ಅಂತ ಹೇಳಿದರೆ ಅವರು ಡೈವರ್ಸಿಟಿ, ಮಣ್ಣಿನ ಸಂಪರ್ಕ ಇಂಥದ್ದನ್ನೆಲ್ಲ ಮಕ್ಕಳಿಗೆ ಹೇಳಿಕೊಡ್ತಾರೆ. ಆಮೇಲೆ ಅವರೊಂದು ಕೃಷಿ ಮೇಳ ಮಾಡ್ತಾರೆ ಇಡೀ ದೇಶದ ಜನರನ್ನು ತರಿಸ್ಕೊಂಡು. ಅವರು ಒಂದು ಮಾತು ಹೇಳಿದರು ಕೊನೆಗೆ, ಎಲ್ಲಿವರೆಗೆ www.com ಅಂತ ಹೊಡೆದಾಗ ನಿಮ್ಮ ಅನ್ನ ನಿಮ್ಮ ಎದುರಿಗೆ ಪ್ರತ್ಯಕ್ಷ ಆಗೋದಿಲ್ವೋ ಅಲ್ಲಿವರೆಗೆ ಕೃಷಿಕನ ಒಂದು ಪಾತ್ರ ಇದೆ. ಪಾತ್ರ ಮಾತ್ರ ಅಲ್ಲ, ಆರೋಗ್ಯಕರವಾದ ಅನ್ನ ಬೇಕಿದ್ರೆ ನಾವು ಕೃಷಿ ಮಾಡಿ ಬದುಕಬೇಕಾಗ್ತದೆ. ಹಾಗಾಗಿ ನಾನು ಅದಕ್ಕೆ ಬಹಳ ಮಹತ್ವ ಕೊಡ್ತಾ ಇದ್ದೇನೆ ಅಂತ ಒಂದು ಮಾತು ಹೇಳಿದರು. ಹಾಗೆ ನಾವು ಈ ನಮ್ಮ ಮೂಲ ಏನು, ಯು ನೋ ಯುವರ್ ಫುಡ್ ಅನ್. ನಾವು ಇವತ್ತು ಎಷ್ಟು ಮಂದಿಗೆ ನಮಗೆ ಗೊತ್ತಿರುತ್ತೆ ಫುಡ್ ಎಲ್ಲಿಂದ ನಾವು ದೊಡ್ಡ ಮಟ್ಟದಲ್ಲಿ ತರ್ತೇವೆ. ಇವತ್ತೆಲ್ಲ ಪ್ರೊಡ್ಯೂಸರ್ಸ್ ಟ್ರೇಸೆಬಿಲಿಟಿ ಅಂತ ಒಂದು ಸ್ವಲ್ಪ ಪಾಪ್ಯುಲರ್ ಆಗ್ತಾ ಇದೆ. ಇದನ್ನು ಬೆಳೆದವ ಯಾರು, ಅವ ಹೇಗೆ ಬೆಳೆದಿದ್ದಾನೆ ಅಂತ ನೋಡೋದು, ಒಂದು ಕ್ಯೂ ಆರ್ ಕೋಡ್ ನೋಡಿದರೆ ಅದರ ಇದು ಬರುವಂಥದ್ದು. ಅದು ಬದುಕಿಗೆ ಇವತ್ತು ನಮ್ಮ ಬದುಕನ್ನು ವಿಷಯಗಳು ಎಷ್ಟು ಆವರಿಸಿಬಿಟ್ಟಿವೆ ಅಂತ ನೋಡಿದರೆ, ನಾವು ಒಂದು ಕಾಲದಲ್ಲಿ ಸಾವಯವ ಕೃಷಿ ಬಗ್ಗೆ ನಗ್ತಾ ಇದ್ದಂಥ ಜನಗಳೇ ಸರ್ಕಾರಗಳು, ಇವತ್ತು ಸಾವಯವ ಕೃಷಿಯ ಬಗ್ಗೆ ಪ್ರತ್ಯೇಕ ಒಂದು ಇಲಾಖೆಯನ್ನು ಅದು ಮಾಡಿ ಅದಕ್ಕೆ ಪ್ರತ್ಯೇಕವಾದಂತಹ ಸವಲತ್ತುಗಳನ್ನು ಕೊಡುವಂಥ ಸ್ಥಿತಿ ಬಂದುಬಿಟ್ಟಿದೆ. ಹಾಗಾಗಿ ಇದಕ್ಕೆಲ್ಲ ಕಾರಣ ಏನಂತ ಹೇಳಿದರೆ, ಕೃಷಿಯನ್ನು ನಿಜವಾಗಿ ಭಾಳ ಜನ ಹೇಳೋದಿದೆ, ಕೃಷಿ ದಿ ಇಸ್ ದಿ ಲಾಸ್ಟ್ ರಿಸಾರ್ಟ್, ಅದು ಕೊನೆಯ ವೃತ್ತಿ, ಯಾರಿಗೂ ಬೇರೆ ಯಾವುದಲ್ಲೂ ಸಲ್ಲದವ ಕೃಷಿಯಲ್ಲಿ ಸಲ್ವ, ಅದು ಅಲ್ಲ. ಕೃಷಿಗೆ ಬಹಳ ಜಾಣತನ ಬೇಕು, ಬಹಳ ಜಾಣ್ಮೆಗಳು ಬೇಕು. ಅವರು ಕೇರಳದಲ್ಲಿ ಹೇಳಿದರು, ಒಬ್ಬರು ಸಣ್ಣ ರೀಲ್ ಬಂತವರದು, ಅವ್ರು ಹೇಳಿದರು ಕಳೆದ ಒಂದು ವರ್ಷದಲ್ಲಿ 80,000 ರೂಪಾಯಿಯ ಈ ಅಲಸಂಡೆ ಬೀಜವನ್ನು ನಾನು ಮಾರಿದ್ದೇನೆ, 6 ಲಕ್ಷ ರೂಪಾಯಿಯ ಆ ಅಲಸಂಡೆಯನ್ನು ನನ್ನ 2 ಎಕರೆಯಿಂದ ಕಿಸೆಗೆ ಗಳಿಸಿದ್ದೇನೆ. ನಾನು ಅವ್ರನ್ನ ಕೇಳಿದೆ, ಅವ್ರು ಹೇಳಿದರು ಸರ್ ನಾವು 4 ಬೆಳೆ ತಗೊಳ್ತೇವೆ, ನಮಗೆ ಲೆಕ್ಕ ಹಾಕಿ, ನಮ್ಮದು ಓಪನ್ ಪ್ರೆಸಿಷನ್ ಫಾರ್ಮಿಂಗು, ನಾವು ಬೆಂಡೆ ಬೆಳೆ ತಗೊಂಡ್ರೆ ಬೆಂಡೆ ಬೆಳೆ ಇನ್ನೇನು ಮುಗಿತದೆ ಅಂತ ಆಗೋದಕ್ಕೆ 15 ದಿವಸ ಮೊದಲೇ ಇನ್ನು ಅಲಸಂಡೆ ಬೀಜ ಚುಚ್ಚಿ ಅಲ್ಲಿ ಇಟ್ಟಿರ್ತೇವೆ. ಅಲಸಂಡೆ ಬೀಜ ಅದು ಒಂದು 30-45 ದಿವಸ ಆಗ ಪ್ರಥಮ ಬೆಳೆ ಬರ್ತದೆ. ಎಲ್ಲವೂ ಕ್ಲೈಮೇಟ್ ಸರಿಯಾಗಿ ಬಂದರೆ ಒಂದು 6-10-12 ಬೆಳೆ ಅದರಿಂದ ಅಂದರೆ ಇಳುವರಿಗಳು ಕೊಯ್ಲನ್ನು ಮಾಡ್ತೇವೆ. ಕೆಲವೊಂದು ಸಾರಿ 3-4 ಹೋಗೋದು ಇದೆ. ಆಮೇಲೆ ನಾವು ಯಾವ ತಳಿಯನ್ನು ಆಯ್ಕೆ ಮಾಡಿಕೊಂಡಿದ್ದೇವೆ ಅಂದರೆ ನಮ್ಮ ತ್ರಿಶೂರ್ನ ಭಾಗದಲ್ಲಿರುವ ಒಂದು ವಿಶೇಷ ತಳಿ ಇದು. ನಿಮಗೆ ಸಾಮಾನ್ಯ ತಳಿಗಳಿಗೆ 50 ರೂಪಾಯಿ ಕೊಡುವ ಅದೇ ಹಳ್ಳಿಗರು ನಮ್ಮದಕ್ಕೆ 60-70 ಕೊಡಲಿಕ್ಕೆ ಒಂದಿಷ್ಟು ಬೇಸರ ಪಡೋದಿಲ್ಲ. ಸೊ ಅಲ್ಲಿ ಬುದ್ಧಿವಂತಿಕೆ ಕೆಲಸ ಮಾಡಿದೆ, ಬೆಳೆ ಸಂಯೋಜನೆ ಕೆಲಸ ಮಾಡಿದೆ. ಹಾಗೆ ಕೃಷಿಯಲ್ಲಿ ತುಂಬ ಆಳಗಳಿವೆ. ಈಗ ಕೇರಳದಲ್ಲಿ ಅಂತೂ ತರಕಾರಿ ಕೃಷಿ ಮಾಡಿ ತರಕಾರಿ, ನಾವು ಇವತ್ತು ಫುಡ್ ಸೆಕ್ಯೂರಿಟಿ ಬಗ್ಗೆ ಮಾತಾಡ್ತೇವೆ, ಆಹಾರ ಸುರಕ್ಷತೆ ಬಗ್ಗೆ ಮಾತಾಡ್ತೇವೆ, ತರಕಾರಿ ಸುರಕ್ಷತೆ ಬಗ್ಗೆ ಯಾರೂ ಮಾತಾಡಿಲ್ಲ. ಫುಡ್ ಸೇಫ್ಟಿ ಅಂತ ಹೇಳಿದಾಗ ವೆಜಿಟೇಬಲ್ ಸೇಫ್ಟಿ, ನಾವು ಇವತ್ತು ತರಕಾರಿ ಯಾರಿಗೋ ಒಂದಿಷ್ಟು ತರಕಾರಿ ಆದರೂ ಬೇಕಾಗ್ತದೆ. ತರಕಾರಿ ಮಟ್ಟಿಗೆ ನಾವು ತುಂಬ ಪರಾವಲಂಬಿಗಳಾಗಿದ್ದೇವೆ, ಸಿಟಿಯಲ್ಲಿರುವವರಾಗಲಿ ಎಲ್ಲಾಗಲಿ, ಕೇರಳ ಇಡೀ ಒಂದು ಪರಾವಲಂಬಿ ರಾಜ್ಯ. ಹಾಗಾಗಿ ಒಳ್ಳೆ ರೀತಿಯಲ್ಲಿ ತರಕಾರಿ ಬೆಳೆಸುವವರಿಗೆ ಸಮಸ್ಯೆ ಇದೆ, ಕಾಡು ಪ್ರಾಣಿಗಳು ಇವೆಲ್ಲ ಇದೆ, ಆದರೆ ಒಳ್ಳೆ ರೀತಿಯಲ್ಲಿ ತರಕಾರಿ ಬೆಳೆದು ಅದರಿಂದ ಚೆನ್ನಾಗಿ ಹಣ ಮಾಡಿದವರಿದ್ದಾರೆ. ಈಗ ಮಾಲಾ ಅಂತ ಹೇಳುವಲ್ಲಿ 12 ಮಂದಿ ಕೃಷಿಕರ ಒಂದು ಸಂಘಟನೆ ಇದೆ, ಲಕ್ಷಗಟ್ಟಲೆ ಸಂಪಾದಿಸ್ತಾರೆ, ಬಹಳ ಜಾಣ ಬೆಳೆಯನ್ನು ಬೆಳೆಸ್ತಾರೆ. ಅಪರೂಪಕ್ಕೊಮ್ಮೆ ಸೋಲೋದಿಲ್ಲ ಅಂತಲ್ಲ. ಹರಿವೆ ನೋಡಿ, ವ್ಲಾತಂಕರ ಹರಿವೆ ಅಂತ ಇದೆ. ವ್ಲಾತಂಕರ ಹೇಳುವ ಊರಿನಲ್ಲಿ ಒಂದು 600-800 ಜನ ಹರಿವೆ ಬೆಳೆಸ್ತಾರೆ. ಆ ತಳಿ ಹೇಗಿದೆ ಅಂದರೆ, ಅಲ್ಲಿ ಬುದ್ಧಿವಂತಿಕೆ ಏನಿದೆ ಅಂದರೆ, ಅದು ಮಲ್ಟಿಕಟ್, ಅದನ್ನು ನೀವು ಬೇರು ಸಹಿತ ಕೀಳಬಾರದು, ನೀವು ಕತ್ತರಿಯಲ್ಲಿ ಕತ್ತರಿಸಬೇಕು, ಅದು ಪುನಃ ಚಿಗರಿ ಬರ್ತದೆ. ಹಾಗೆ ಹಲವು ಸಾರಿ ಅದರಿಂದ ಬೆಳೆ ತೆಗಲಿಕ್ಕೆ ಬರ್ತದೆ. ಮತ್ತು ಸಾಮಾನ್ಯ ಹರಿವೆಗಳು 3 ತಿಂಗಳಲ್ಲಿ ಮುಗಿದು ಹೋದರೆ ಇದು 4, 5, 6, 7 ತಿಂಗಳು ಸ್ವಲ್ಪ ಗೊಬ್ಬರ ಜಾಸ್ತಿ ಕೊಡಬೇಕಾಗ್ತದೆ. ಹಾಗೆ ಕೃಷಿಯಲ್ಲಿ ಕೃಷಿಯನ್ನು ಅರತು ಮುಂದುವರಿಸುವವರಿದ್ದರೆ ಅಲ್ಲಿ ಅವಕಾಶಗಳಿವೆ. ಒಂದು ಪ್ಲ್ಯಾನಿಂಗ್ ಬೇಕಾಗ್ತದೆ. ನಾವು ಪ್ಲ್ಯಾನಿಂಗು, ಖರ್ಚು ಬರೆದಿಡೋದು, ಅವು ಆಮೇಲೆ ನಮ್ಮ ನಮ್ಮ ಸೋಲುಗಳು, ನಾವು ಎಲ್ಲಿ ಎಡವಿ ಬಿದ್ದಿದ್ದೇವೆ ಅಂತ ಹೇಳೋ ಒಂದು ಚಿಂತನೆ, ಇಂಥದ್ದೆಲ್ಲ ಮಾಡಲಿಕ್ಕೆ ಇವತ್ತು ಅವಕಾಶಗಳು ಜಾಸ್ತಿ ಇವೆ. ವಾಟ್ಸಪ್ಗಳಿವೆ, ವಾಟ್ಸಪ್ ಯೂನಿವರ್ಸಿಟಿ ಅಂತ ನಾವು ತಮಾಷೆ ಮಾಡ್ತೀವಿ, ಬಹಳಷ್ಟು ಮಂದಿ ವಾಟ್ಸಪ್ ಯೂನಿವರ್ಸಿಟಿ ಅಂತ ತಮಾಷೆ ಮಾಡ್ತಾರೆ. ಆಮೇಲೆ ನಾವು ಇವತ್ತು ಡಿಜಿಟಲ್ ಯುಗದಲ್ಲಿ ಕೃಷಿ ಅಂತ ಸೆಮಿನಾರ್ಗಳನ್ನ ಮಾಡ್ತಾರೆ. ಆಮೇಲೆ ಕ್ಲೈಮೇಟ್ ಚೇಂಜ್ ಬಗ್ಗೆ ಇವತ್ತು ಸೂಪರ್ ಕಂಪ್ಯೂಟರ್ ಬಂದು ಹವಾಮಾನ, ಮಳೆ ಯಾವಾಗ ಅಂತ ಗೊತ್ತಾಗ್ತದೆ ಅಂತ, ಮಳೆ ಯಾವಾಗ ಅಂತ ಹೇಳುವಂಥದ್ದು ಇವತ್ತು ಸ್ವಲ್ಪ ಮೊದಲಿಗಿಂತ ಜ್ಞಾನ ಹತ್ತಿರ ಬಂದಿದೆ. ಆದರೆ ನನಗನ್ಸೋದು ಇವತ್ತು ಈ ನಮ್ಮ ಸೋಷಿಯಲ್ ಮೀಡಿಯಾ ಅಂತ ಹೇಳೋದ್ರಲ್ಲಿ ವಾಟ್ಸಪ್ ಅಂತ ಹೇಳುವಂಥ ಒಂದು ವ್ಯವಸ್ಥೆ ಏನಿದೆ, ಅದು ಎಷ್ಟೋ ಕಡೆ ಕೃಷಿಕರಿಗೆ ಅವರು ಬೆಳೆದ ಬೆಳೆಗೆ ಹೆಚ್ಚು ವರಮಾನ ತಂದುಕೊಡ್ತಾ ಇದೆ. ಹೇಗಂತ ಕೇಳಿದರೆ, ಅವರು ತಮ್ಮ ಹತ್ರ ಏನು ಬೆಳೆ ಇದೆ, ನಾಳೆ ಮಂಗಳೂರಿಗೆ ಏನು ತರ್ತೇವೆ ಅಂತ ಹೇಳೋದನ್ನು ಹಾಕ್ತಾರೆ. ಅವರು ಬೇಕಾದವರು ಅದರ ಮೊದಲೇ ಸಂಪರ್ಕ ಮಾಡ್ತಾರೆ, ನನಗೊಂದು 5 ಕೆಜಿ ತೆಗೆದಿಡಪ್ಪ ಅಂತ. ಹಿಂದೆ ಫೋನ್ನಲ್ಲಿ ಮಾತಾಡಿ ಆಗದ ಇರೋದನ್ನ ಒಂದು ವೇದಿಕೆ ನಿರ್ಮಾಣ ಆಗಿದೆ. ಆಮೇಲೆ ಹೊಸ ಹೊಸ ವಿಷಯಗಳು ಹೊರಕಡೆಯಿಂದ ಗೊತ್ತಾಗ್ತಾ ಇದೆ. ಹಾಗಾಗಿ ಈ ವಾಟ್ಸಪ್ ಅಂತ ಹೇಳುವಂಥದ್ದು ಅದು ಈ ಅಥವಾ ಸೋಷಿಯಲ್ ಮೀಡಿಯಾ ಅಂತ ಹೇಳುವಂಥದ್ದು, ಇವೆಲ್ಲ ಈ ತಂತ್ರಜ್ಞಾನ ಏನಿದೆ, ಯಂತ್ರಗಳೇನಿವೆ, ಅದನ್ನು ನಾವು ಅರಿತುಕೊಂಡು ಬಳಸಬೇಕು. ಜೆ ಸಿ ಬಿ ಅಂತ ನಾವು ಕರೆಯುವಂಥ ಒಂದು ಏನಿದೆ ಪೋಕ್ಲೈನ್ ಏನಿದೆ, ಒಂದು ರೀತಿಯಲ್ಲಿ ಈಗ ಮೊನ್ನೆ ಯಾರೋ ಹೇಳಿದರು ಈ ಪೋಕ್ಲೈನ್ಗಳು ಬಂದು ನಮ್ಮ ಕಾಡುಗಳೆಲ್ಲ ಹಾಳಾಗಿ ಹೋಗಿ. ನಾನು ಹೇಳಿದೆ ಪೋಕ್ಲೈನ್ಗಳದೇನು ತಪ್ಪು, ಯಾರದನ್ನು ದುಡಿಸಿದ್ರು ಅಲ್ಲಿ ಆಗಬೇಕಾಗಿದೆ. ಹಾಗೆ ತಂತ್ರಜ್ಞಾನಗಳನ್ನು ನಾವು ದೂರ ಹೋಗಿಲ್ಲ. ನಾವು ಇವತ್ತು ಮೊಬೈಲ್ ಅನ್ನ ಕೊಡೋದಿಲ್ಲ ಅಂತ ಹೇಳುವಾಗ ನಾವು ಮೊಬೈಲನ್ನು ಬಳಸ್ಕೊಂಡೇ ಮಾತಾಡ್ತೀವಿ, ಆದರೆ ಅದೆಲ್ಲ ಅದರ ಹಿತಮಿತ ಇರುವಂಥದ್ದು ಸಂಯೋಜನೆ. ನನಗನ್ಸೋದು ಈ ವಿಶೇಷವಾಗಿ ಪೇಟೆಯಿಂದ ಮತ್ತೆ ಮರಳುತ್ತೇವೆ ಅಂತ, ಅವರು ಹಳ್ಳಿಯಿಂದ ಕುಟುಂಬದಿಂದ ಹಿಂದೆ ಹೋದವರಾಗಿರ್ಬೋದು, ಆದರೆ ಅವರು ಕೂಡ ಡಿಸ್ಕನೆಕ್ಟ್ ಆಗಿರ್ತಾರೆ. ಈಗ ನನ್ನ ಅಣ್ಣನೋ ತಮ್ಮನೋ ಯಾರೋ ಬೆಂಗಳೂರಿಗೆ ಹೋದವನಿಗೆ ಅವನಿಗೆ ಕೃಷಿಯ ಇವತ್ತಿನ ವಸ್ತುಸ್ಥಿತಿ ಏನಿದೆ, ಗ್ರೌಂಡ್ ರಿಯಾಲಿಟಿ ಗೊತ್ತಿರುವುದಿಲ್ಲ. ಹಾಗೇಳಿ ನನಗೆ ಇಡೀ ದೇಶ ಒಮ್ಮೆ ಸುತ್ತಿ ನೋಡಿ ಅಂತ ಹೇಳ್ತಾರೆ. ಒಂದು ಎರಡು ತಿಂಗಳು ಮೂರು ತಿಂಗಳ ಕಾಲ ಪ್ಲ್ಯಾಂಡ್ ಆಗಿಯೋ ಅಥವಾ ಬೇರೆ ಬೇರೆ ಊರಲ್ಲಿ ಎಂಥ ಅದ್ಭುತ ಕೃಷಿಕರಿದ್ದಾರೆ, ಒಂದು ಎಕರೆಯಲ್ಲಿ ಬದುಕು ಮಾಡಿರೋರಿದ್ದಾರೆ. ಹಾಗಾಗಿ ಭಾರತ ಕೃಷಿಯಲ್ಲಿ ಸೋತಿಲ್ಲ. ಅದೇನಂತರ ಆ ಸಂಯೋಜನೆ ಏನಿದೆ, ಆಮೇಲೆ ಎಂಥ ಕ್ರೈಸಿಸ್ಗಳು ಬಂದಿವೆ ಕೋವಿಡ್ ಟೈಮ್ನಲ್ಲಿ ನೋಡಿ. ಭಾಳ ಮಂದಿ ಹೇಳಿದ್ದೇನೆಂದರೆ ಕೊನೆ ರೆಸಾರ್ಟ್ ಈಗ ಬದುಕಿನಲ್ಲಿ ಇದು ಕೃಷಿಕರು ರಷ್ಟು ಇದರಲ್ಲಿ ಇದನ್ನು ತಾಳಿಕೊಂಡವರು ಬೇರೆ ಯಾವುದೇ ಇವರಲ್ಲ ಅಂತ. ಎಷ್ಟು ಮಂದಿ ಮುಂಬೈಯಿಂದ ಬೆಂಗಳೂರಿಂದ ತಮ್ಮ ಅಣ್ಣನ ಮನೆಗೆ ಬಂದು ಉಳ್ಕೊಳ್ಳುವಂಥ ಸ್ಥಿತಿ ಬಂತು ಆಗ ಕೋವಿಡ್ ಟೈಮ್ನಲ್ಲಿ. ಮಾತ್ರ ಅಲ್ಲ, ನಮ್ಮ ಸ್ಥಳೀಯ ಆಹಾರಕ್ಕೆಷ್ಟು ಬೆಲೆ ಬಂತು, ಚೆಕ್ ಪೋಸ್ಟ್ಗಳು ಬಂದು ನಮಗೆ ಹೊರಗಡೆ ಎಲ್ಲೂ ಹೋಗ್ಲಿಕ್ಕಾಗದಂತಲ್ಲಿ ಆಗ ಸ್ಥಳೀಯ ಆಹಾರವನ್ನು ಜನ ಕಂಡುಕೊಂಡ್ರು. ಕೋವಿಡ್ ಸಮಯದಲ್ಲಿ ದಕ್ಷಿಣ ಕೇರಳದಲ್ಲಿ ಒಂದೇ ಒಂದು ಹಲಸು ಹಾಳಾಗಿಲ್ಲ. ಯಾಕಂತ ಹೇಳಿದರೆ ವ್ಯಾಪಾರಕ್ಕೆ ಬರುವವರು ಇಲ್ಲ, ಇವರಿಗೆ ಹೊರಗೆ ಹೋಗ್ಲಿಕ್ಕೆ ಆಗೋದಿಲ್ಲ. ಕೃಷಿ ಅಂತ ಹೇಳುವಂಥದ್ದನ್ನು ಅದು ನಿಜವಾಗಿಯೂ ಅದು ಬದುಕು ಕಟ್ಟುವಂಥ ಒಂದು ವೃತ್ತಿ, ಅದರಲ್ಲಿ ಎರಡು ಮಾತಿಲ್ಲ. ಆದರೆ ಇವತ್ತು ಈ ಸೋಲಲಿಕ್ಕೆ ಒಂದು ಕಾರಣ, ಎರಡನೇ ದರ್ಜೆಯಾಗಿ ಕಾಣುವಂಥದ್ದು ನಮ್ಮ ನೀತಿ ನಿರ್ಮಾಪಕರು ಮಾಡ್ತಾ ಇರುವಂಥ ಶೋಷಣೆ ಏನಿದೆ, ಅಲಕ್ಷ್ಯ ಏನಿದೆ, ಅವುಗಳು ಒಂದು ಕಾರಣ. ಆದರೆ ಎರಡನೇದು, ನಮ್ಮ ಎಳೆಯರಿಗೆ ಹೊಸಬರಿಗೆ ಕೃಷಿಯ ಆ ನಿಜವಾದ ರುಚಿ ಎಲ್ಲಿದೆ, ಅದರಲ್ಲಿ ತಾವು ಏನು ಮರ್ಮಗಳನ್ನು ಡೂಸ್ ಆ್ಯಂಡ್ ಡೋಂಟ್ಸ್ಗಳನ್ನು ಇಟ್ಕೊಂಡ್ರೆ ಮುಂದೆ ಹೋಗ್ಬೋದು ಅಂತ. ನಾನೊಂದು ಮಾತು ಕೇಳಿದೆ, ಮಹಾರಾಷ್ಟ್ರದಲ್ಲಿ ಭಾಳ ಆಧುನಿಕ ಕೃಷಿ ಮಾಡ್ತಾ ತುಂಬ ಮುಂದೆ ಹೋಗಿದ್ದಾರೆ, ಅವರು ಕರ್ನಾಟಕದ ಕೃಷಿಕರು ಹೋದರೆ ಬಾಗಿಲು ತೆರೆಯೋದಿಲ್ಲ ಅಂತ. ಅಂದರೆ ನೀವು ಬರೀ ಪ್ರಶ್ನೆ ಕೇಳ್ತೀರಿ, ಏನು ಮಾಡೋದಿಲ್ಲ ಅಂತ. ಈ ಪ್ರಶ್ನೆ ಕೇಳೋದು ಮತ್ತು ಮಾಡದೇ ಇರುವಂಥದ್ದು, ಇದರಲ್ಲಿ ಸ್ವಲ್ಪ ಅರ್ಥ ಮಾಡ್ಕೋಬೇಕಾಗಿದೆ. ಪ್ರಶ್ನೆಗಳು, ಎಷ್ಟೋ ಮಂದಿ ಕೃಷಿ ಪೂರಕ ಉದ್ಯಮ ಮಾಡುವವರು ಸಾಕಷ್ಟು ಹೋಮ್ವರ್ಕ್ ಮಾಡಿರೋದಿಲ್ಲ. ನಾವು ಒಬ್ಬರನ್ನ ಸಂದರ್ಶನ ಮಾಡಿದ್ವಿ ಆಸ್ಟ್ರೇಲಿಯಾದಲ್ಲಿ, ಕೇರಳ ಮೂಲದ ಒಬ್ಬರು ಎಂಜಿನಿಯರು. ಅವರು ಕೇರಳದಿಂದ ಆಸ್ಟ್ರೇಲಿಯಾಕ್ಕೆ ಒಂದು ಒಳ್ಳೆ ಕಂಪನಿ ಕೆಲಸ ಸಿಕ್ಕಿತ್ತು ಅಂತ ಹೋದವರು 10-15 ವರ್ಷ ಹಿಂದೆ. ಹೋದಾಗ ಅಲ್ಲಿ ಕೆಲಸ ಸಿಕ್ಕಿತ್ತು, ಸಂಬಳ ಸಿಕ್ಕಿತ್ತು, ಒಂದು ಆಸ್ಟ್ರೇಲಿಯಾದಲ್ಲಿ ಆರ್ಥಿಕ ಮಾಂದ್ಯ ಬಂತು, ಹಾಗಾಗಿ ಸಂಬಳ ಕಡಿಮೆ ಮಾಡಿತು ಕಂಪನಿ. ಇವರು ಬೇಸತ್ತು ಊರಿಗೆ ಹೊರಡಲಿಕ್ಕೆ ತಯಾರಾದ ಅಷ್ಟು ಹೊತ್ತಿಗೆ ಅವರನ್ನ ಅಲ್ಲಿನ ಸ್ನೇಹಿತರು ಹೇಳಿದರು, ಊರಿಗೆ ಹೋಗಿ ಏನು ಮಾಡ್ತೀಯಪ್ಪ, ಊರಿಗೆ ಹೋಗಿ ಬೇರೆ ಏನಾದರೂ ಕೆಲಸ ನೋಡ್ತೀನಿ, ಏನಾದರೂ ನನ್ನ ಭಾಗ್ಯ. ಆಗ ಅವ್ರು ಹೇಳಿದ್ರು, ಭಾಗ್ಯ ಪರೀಕ್ಷೆ ಮಾಡೋದು ನಿನ್ನ ಯೋಚನೆ ಆದರೆ ಊರಿಗೆ ಯಾಕೆ ಹೋಗ್ತೀ, ಅದಕ್ಕಿಂತ ಹೆಚ್ಚು ಭಾಗ್ಯಗಳು ಎಲ್ಲಿ ಸಿಗ್ಲಿಕ್ಕೆ ಸಾಧ್ಯ ಇಲ್ವಾ ಅಂತ ಅವರು ಊರಿಗೆ ಬರುವುದ ಐಡಿಯಾವನ್ನು ಬಿಟ್ಟರು. ಅವರು ಎಂಜಿನಿಯರ್ ಆಗಿದ್ದವರು, ಒಂದು ಹೊಸ ಉದ್ಯಮ ಏನು ಮಾಡೋದು ಏನು ಮಾಡೋದು ಅಂತೆಲ್ಲ ಯೋಚನೆ ಮಾಡಿ ಅವರಷ್ಟಕ್ಕೆ ಸ್ವಶಿಕ್ಷಣ ಮಾಡಿಕೊಟ್ರು, ಎಲ್ಲಿಯೂ ಯೂನಿವರ್ಸಿಟಿ ಅಥವಾ ಅಂಥದ್ದಲ್ಲ ಕಲ್ತುಕೊಟ್ಟು ಅವರು ಕಾರ್ಗೋ ಬಿಸ್ನೆಸ್ ಟ್ರಾನ್ಸ್ಪೋರ್ಟ್ ಬಿಸ್ನೆಸ್ ಮಾಡೋದು ಅಂತ ಮಾಡಿದರು. ಒಂದು ಇಷ್ಟು ಅನುಭವ ಇಲ್ಲ, ಬಟ್ ಅನುಭವ ಪಡಿಲಿಕ್ಕಾಗಿ ಅವರು ಏನು ಮಾಡಿದರು ಅಂದರೆ ಇಂಡಿಯಾಕ್ಕೆ ಬಂದರು. ಇಂಡಿಯಾಕ್ಕೆ ಬಂದರು, ಉತ್ತರ ಭಾರತಕ್ಕೆ ಹೋದರು, ಪಂಜಾಬಿಗೆ ಹೋದರು, ಜಲಂಧರ್ನಲ್ಲಿ ಹೋಗಿ ರೂಮ್ ಮಾಡಿಕೊಂಡ್ರು. ಅಲ್ಲಿನ ಒಳ್ಳೊಳ್ಳೆ ಕಾರ್ಗೋ ಮಾಲೀಕರು ಯಾರಿದ್ದಾರೆ, ಫ್ಲೀಟ್ ಓನರ್ಸು, ಅವರನ್ನು ಗುರುಗಳಾಗಿ ಸ್ವೀಕರಿಸಿದರು, ಅವರ ಜೊತೆ ಕೆಲಸ ಮಾಡಿದರು. 2-3 ತಿಂಗಳಲ್ಲಿ ಅವರಿಗೆ ಇದರ ಮರ್ಮಗಳೆಲ್ಲ ಅರ್ಥ ಆಗಿ ಹೋಗಿ ಆಸ್ಟ್ರೇಲಿಯಾದಲ್ಲಿ ಕಾರ್ಗೋ ಕಂಪನಿ ಶುರು ಮಾಡಿದರು. ಯಶಸ್ವಿ ಆಯಿತು. ಯಶಸ್ವಿ ಆದಾಗ ಅವರೆಲ್ಲೂ ಹೋಗ್ತಾ ಇದ್ದಾಗ ಆಸ್ಟ್ರೇಲಿಯಾದಲ್ಲಿ ಕ್ವೀನ್ಸ್ಲ್ಯಾಂಡ್ ಅಂತ ಒಂದು ಒಳ್ಳೆ ತಂಪು ಪ್ರದೇಶ, ಬೆಳೆಗಳೆಲ್ಲ ಕೇರಳದ ಹಾಗೆ ಕಂಡಿತು. ಹೋಗಿ ನಮ್ಮ ಕೇರಳದ ಹಾಗೆ ಇದೆ, ಇಲ್ಲಿ ಕೇರಳದ ಹಾಗೆ ಯಾಕೆ ಕೃಷಿ ಮಾಡಬಾರ್ದು ಅಂತ ಕೃಷಿ ಮಾಡಲಿಕ್ಕೆ ಹೊರಟು. ಏನು ಕೃಷಿ ಮಾಡೋದು ಅಂತ ಗೊತ್ತಿಲ್ಲ ಅವರಿಗೆ. ಕೊನೆಗೆ ವರ್ಕ್ ಮಾಡಿದರು, ರಿಸರ್ಚ್ ಮಾಡಿದರು. ರಿಸರ್ಚ್ ಮಾಡಿದಾಗ ನುಗ್ಗೆ ಕೃಷಿ ಮಾಡಿದರೆ ಒಳ್ಳೆಯದು ಅಂತ ಅವರಿಗೆ ನುಗ್ಗೆ ಹೊಸ ತಳಿಯನ್ನು ಒಂದು ಸಂಶೋಧನೆ ಮಾಡಿದರು. ಇಲ್ಲಿ ಭಾರತಕ್ಕೆ ಬಂದು ಪಾಲೇಕ ಅವರ ಶಿಷ್ಯ ಆಗಿ ಅವರಿಂದ ಕಲಿತರು. ಎಷ್ಟೋ ವಿಭಿನ್ನವಾದ ಕ್ಷೇತ್ರಗಳನ್ನು ಕೂಡ ತುಂಬ ಆಳವಾದ ಒಂದು ಸಮರ್ಪಣಾ ಮನೋಭಾವದಿಂದ ಅಧ್ಯಯನ ಮಾಡಲಿಕ್ಕೆ ಆಗ್ತದೆ. ಅವರನ್ನು ನಾವು ಎಂಟ್ರಿ ಮಾಡೋಕ್ಕವರು ಹೇಳಿದ್ರು, ಯಾವುದೇ ಕ್ಷೇತ್ರವನ್ನು ನಿಮ್ಮ ಬದುಕಿನಲ್ಲಿ ಪ್ರೀತಿ ಇದ್ದರೆ ಹೊಸದನ್ನು ಕಲಿಬಹುದು, ಕಲಿತು ನೀವು ಗೆಲ್ಲಬಹುದು, ಅದಕ್ಕಾಗಿ ಶ್ರಮ ಹಾಕಬೇಕು. ಅದನ್ನು ನಾನು ಬಹಳಷ್ಟು ಮಂದಿಗೆ ಹೇಳಿಕ್ಕೆ ಬಯಸ್ತೀನಿ. ಇವತ್ತು ಬಹಳಷ್ಟು ಮಂದಿ ದುಡುಕ್ತಾರೆ, ಉದ್ಯಮ ಮಾಡ್ತಾರೆ, ಸಾಕಷ್ಟು ಪೂರ್ವ ತಯಾರಿ ಇರೋದಿಲ್ಲ. ಕೃಷಿ ಕೂಡ ಅಷ್ಟೇ ಪೂರ್ವ ತಯಾರಿ ಜೊತೆಗೆ ಬರಬೇಕು. ಏನಿಲ್ಲ, ತೆರೆದ ಮನಸ್ಸಿನೊಟ್ಟಿಗೆ ಇಡೀ ಊರನ್ನು ಸುತ್ತಾಡಿ. ನಮ್ಮ ನಡುವೆ ಅದ್ಭುತ ಕೃಷಿಕರಿದ್ದಾರೆ, ಅವರು ಎಷ್ಟೋ ಸಾರಿ ಅವರು ತನ್ನ ಹತ್ರ ಒಂದು ತಂತ್ರಜ್ಞಾನ ಇದೆ, ಕೆಣಿ ಇದೆ, ಅಥವಾ ಬದುಕು ಕಟ್ಟುವ ವಿದ್ಯೆ ಇದೆ ಅಂತ ಅವ್ರು ಹೇಳೋದಿಲ್ಲ. ನೀವು ಹುಡುಕಬೇಕು. ಭಾರತದಲ್ಲಿರುವಂಥ ಕೆಲವೊಂದು ಕೃಷಿಕರ, ಅದ್ಭುತ ಕೃಷಿಕರ, ಅವರ ಕೃಷಿ ತಂತ್ರಜ್ಞಾನದ, ಅವರ ಕೃಷಿ ಜಾಣ್ಮೆಯ ಒಂದು ಆಯ್ದ ಒಂದು ಸಂಕಲದ ಒಂದು ರೀಲೋ ಯೂಟ್ಯೂಬೋ ತಂದರೆ ಅದು ಜಗತ್ತಿನಲ್ಲಿ ಕೂಡ ಹೆಸರು ಮಾಡಬಲ್ಲಂಥ ಕೃಷಿಕರು ನಾವು ಅಭಿಮಾನದಿಂದ ಹೇಳೋಣ. ಅಂಥವರನ್ನು ನೋಡಿ ಕಲಿಬೇಕು. ಅಂಥವ್ರು ನೋಡಬೇಕೇ ಪಂಜಾಬಿಗೆ ಹೋಗಬೇಕು ಅಂತ ಇಲ್ಲ, ನಮ್ಮ ಊರಿನಲ್ಲಿ ನೋಡುವ ಕಣ್ಣಿದ್ದರೆ ಗುಣಕ್ಕೆ ಮರ್ಯಾದೆ ಕೊಡುವಂತಹ ಗೌರವ ಕೊಡುವಂತಹ ಅಭ್ಯಾಸ ನಮ್ಮೊಳಗಿದ್ರೆ ನಮ್ಮ ಊರಿನ ಸುತ್ತಮುತ್ತ ಇದು ನಮ್ಮ ಚೇರ್ಕಾಡಿ ಯಾರು ಫುಕೋಕನ ಕಾಲಕ್ಕೆ ನಾವು ಫುಕೋಕನಿಷ್ಟು ಹೇಳಿದೆವು ಅಲ್ಲಿ ಫುಕೋಕ ಇಲ್ಲಿ ಚೇರ್ಕಾಡಿ ಅಂತ ನಾವು ಒಂದು ಲೇಖನ ಬರೆದೆವು. ಫುಕೋಕ ಅವರು ಮಾಡಿದ ಕೆಲಸಕ್ಕೆ ತುಂಬ ಬೆಳಕು ಬಂತು, ಚೇರ್ಕಾಡಿಯವರು ಮಾಡಿದ್ದು ಅದಕ್ಕೂ ತುಂಬ ಸಮಾನತೆ ಇದೆ. ಗುಡ್ಡೆ ಮೇಲೆ ಸಾಲು ಮಾಡಿ ಅವರು ಭತ್ತ ನೆಟ್ಟರು, ಕುಮೇರಿ ಕೃಷಿ ಅಲ್ಲಿ ಫುಕೋಕ ಮಾಡಿದ್ದು ಅಷ್ಟೇ ಒಂದು. ಅದನ್ನು ಮಾಡಿ ಸಿಂಡಿಕೇಟ್ ಬ್ಯಾಂಕ್ನವರು ಸ್ವಲ್ಪ ಗಮನಿಸಿ ಒಂದು ಪುಸ್ತಕ ತಂದರು. ಆ 2 ಎಕರೆ ಒಣಭೂಮಿಯಲ್ಲಿ ನಮ್ಮ ಚೇರ್ಕಾಡಿ ರಾಯರು ಮಾಡಿದ ಕೆಲಸವನ್ನು ಒಂದು ಪಾಠ ಅಂತ ಯಾರು ಹೇಳುವಂಥ ಪತ್ರಕರ್ತರು ಬರಲಿಲ್ಲ, ಇಲ್ಲದಿದ್ದರೆ ಅವರೊಂದು ಕಲ್ಟೆ ಆಗಿ ಹೋಗ್ತಾ ಇತ್ತು. ಹಾಗೆ ನಮ್ಮ ನಡುವೆ ಗುರುಗಳಿದ್ದಾರೆ, ಸರಿಯಾದ ಶಿಷ್ಯರಿದ್ದಾರೋ ಅಂತ ಹೇಳೋದಕ್ಕೆ ನನಗೆ ಉತ್ತರ ಇಲ್ಲ. ಕಲಿಯುವವನಿಗೆ ಕೃಷಿಯನ್ನು ಕಲಿಬೇಕು ಮೊದಲು. ಕೃಷಿಯನ್ನು ಕಲಿಬೇಕು ಅಂದರೆ ಅದು ಸುತ್ತಮುತ್ತ ಓಡಾಡಿದರೆ 108 ವಿದ್ಯೆಗಳು ನಮಗೆ ಸಿಗ್ತದೆ. ಈಗ ಇವತ್ತು ಆದರೆ ಬರೀ ಯೂಟ್ಯೂಬ್ಗಳಿಂದ ಕಲಿಕ್ಕಾಗೋದಿಲ್ಲ, ಯೂಟ್ಯೂಬು ನಿಮಗೊಂದು ದಾರಿ ತೋರಿಸ್ಬೋದು. ಈಗ ಎಷ್ಟೋ ಸಾರಿ ಈಗ ಸೋಷಿಯಲ್ ಮೀಡಿಯಾ ಬಂದ ಮೇಲೆ ಒಳ್ಳೆ ವಿಷಯಗಳು, ಅರ್ಧ ಸತ್ಯಗಳು, ಪೂರ್ತಿ ಸುಳ್ಳುಗಳು ಎಲ್ಲ ಮಿಶ್ರ ಆಗಿ ಬರುತ್ತೆ. ಅದು ಯಾವುದು ಹೇಗೆ ಅಂತ ತಿಳ್ಕೊಳ್ಳಿಕ್ಕೆ ಕಷ್ಟ ಇದೆ. ಸೀಯಿಂಗ್ ಈಸ್ ಬಿಲೀವಿಂಗ್. ಹೋಗಬೇಕು, ನೋಡಬೇಕು ಮತ್ತು ತಿಳುವಳಿಕೆ ಇರುವವನ್ನು ಗುರುವಾಗಿ ಸ್ವೀಕರಿಸಿ ಅವನ ಜೊತೆ ಕೆಲಸ ಮಾಡಬೇಕು, ಆಗ ನಮಗೆ ಶಿಕ್ಷಣ ಸಿಗ್ತದೆ. ಅಂಥ ಶಿಕ್ಷಣ ಇದ್ದವ ಕೃಷಿಯಲ್ಲೂ ಕೂಡ ಒಂದೊಂದು ಸೋಲು ಬಾರದೆ ಯಾರಿಗೂ ಇರುವುದಿಲ್ಲ, ಅಂಗಡಿಯವನಿಗೂ ಬರ್ತದೆ, ಎಲ್ಲರಿಗೂ ಬರ್ತದೆ. ಒಂದು ಸೋಲಿಂದ ನಾವು ಧೃತಿಗೆಡಬಾರದು. ಈಗ ನೋಡಿ ಒಂದು ಬೇಸಲ್ ಡೋಸ್ ಅಂತ ಇತ್ತೀಚೆಗೆ ನಮ್ಮ ಉತ್ತರ ಭಾರತದಿಂದ ಒಂದು 4-5 ಗೊಬ್ಬರಗಳನ್ನು ಸೇರಿಸಿ ಮಾಡುವಂಥದ್ದನ್ನು ತಂದರು. ಅದು ನಮ್ಮ ಭಾಗದಲ್ಲಿ ಎಷ್ಟು ಕ್ಲಿಕ್ ಆಯಿತು ಅಂದರೆ, ಆ ಬೇಸಲ್ ಡೋಸ್ ಒಂದು ಮುಷ್ಟಿ ಹಾಕಿ ಗಿಡ ನೆಟ್ಟರೆ ಅದಕ್ಕೆ ರೋಗ ಬರೋದೇ ಕಡಿಮೆ. ಅಂದರೆ ನಾವು ಪಾಠದಲ್ಲಿ ಕೇಳಿದ್ದೇವೆ, ಜೀವಂತ ಮಣ್ಣಿದ್ದಲ್ಲಿ, ಮಣ್ಣು ಒಳ್ಳೆ ಆರೋಗ್ಯದಲ್ಲಿ ಇದ್ದರೆ ರೋಗಗಳು ಬರೋದೇ ಕಡಿಮೆ ಅಂತ. ಆ ತತ್ವಕ್ಕೆ ನಾವು ಬೆಲೆ ಕೊಡಬೇಕು, ಅಲ್ಲಿಂದ ಆರಂಭಿಸಬೇಕು. ಇವತ್ತೇನಾಗಿದೆ, ನಾವು ಕಾಯಿಲೆಗೆ ಮದ್ದು ಹಾಕಿದರೆ ಅದು ಮೇಲೆಗೆ ತುಟಿಗೆ ಲಿಪ್ಸ್ಟಿಕ್ ಹಾಕಿದಂಗೆ ಮೇಲಿಂದ ಮೇಲೆಗೆ. ಜೀವನದಲ್ಲಿ ರೆಸಿಸ್ಟೆನ್ಸು, ಇಮ್ಯುನಿಟಿ ಅಂತ ಏನು ಹೇಳ್ತೀವಿ, ಹಾಗೆ ನಾವು ಭೂಮಿಯಲ್ಲಿ ಕೂಡ ರೆಸಿಸ್ಟೆನ್ಸು, ಇಮ್ಯುನಿಟಿ ತರಲಿಕ್ಕೆ ಪ್ರಯತ್ನವನ್ನು ಮಾಡಬೇಕು. ಅದನ್ನು ಕಲಿಸುವವರಿದ್ದಾರೆ, ಅಂಥದ್ದನ್ನು ತಿಳ್ಕೊಂಡು ನಮ್ಮ ಎಳೆ ಪೀಳಿಗೆಯಲ್ಲಿ ಶಾಲೆಯಲ್ಲೇ ಒಂದು ತೋಟ, ಒಂದು ತರಕಾರಿ ತೋಟ ಸಣ್ಣ ರೀತಿಯಲ್ಲಿ, ಇಲ್ಲದ ಸ್ವಾತಂತ್ರ್ಯವನ್ನು ಆಚರಿಸುವ ಬದಲು, ಕೃಷ್ಣಾಷ್ಟಮಿ ರಜೆ ಕೊಡುವ ಬದಲು, ಅಲ್ಲಿ ಒಂದು ರಜೆ ಇರಲಿ 1 ಗಂಟೆ 2 ಗಂಟೆ ಊರಿನಲ್ಲಿ. ನಾವೊಂದು ಸಣ್ಣ ಪ್ರಯೋಗ ಮಾಡಿದೆವು ಈ ಸಾರಂಗದಲ್ಲಿ, ಕೇರಳದಲ್ಲಿ. ಆ ಬದುಕಿನ ಪಾಠ ಅಂತ ಹೇಳೋದನ್ನು ನೋಡಿದ ಮೇಲೆ ಅದನ್ನು ತಂದು ನಾನು ಓದಿದ ಹೈಯರ್ ಸೆಕೆಂಡ್ರಿ ಶಾಲೆಯ 2-3 ಟೀಚರ್ಗಳ ಕಿವಿಯಲ್ಲಿ ಊದಿ ಅವರಿಗೆ ಹೇಳಿಬಿಟ್ಟೆ. ಬದುಕಿನ ಶಿಕ್ಷಣ ಅಂತ ಅವರು ಶುರು ಮಾಡಿದರು. ಅವರು ಈ ಮಕ್ಕಳನ್ನು ಅಲ್ಲಿ ಕರ್ಕೊಂಡು ಹೋದರು, ಮಕ್ಕಳನ್ನೇ ಬಿಟ್ಟರು ಪ್ರಶ್ನೆ ಕೇಳಲಿಕ್ಕೆ. ಎಲ್ಲೆಲ್ಲ ಕರ್ಕೊಂಡು ಹೋದರು ಅಂದರೆ ಪೋಸ್ಟ್ ಆಫೀಸಿಗೆ ಕರ್ಕೊಂಡು ಹೋದರು. ಪೋಸ್ಟ್ ಆಫೀಸಿಗೆ ಹೋದರೆ ಒಂದು ಕಾರ್ಡ್ ಇಲ್ಲಿ ಪೋಸ್ಟ್ ಮಾಡಿದರೆ ಅಲ್ಲಿ ತಲುಪೋದು ಹೇಗೆ, ಇದನ್ನೆಲ್ಲ ಅವರು ಪೋಸ್ಟ್ ಮಾಸ್ಟರ್ ಭಾಳ ಸುಂದರವಾಗಿ ಹೇಳಿದರು. ಊರಿನ ಅಕ್ಕ ಸಾಲಿಗನಲ್ಲಿ ಕರ್ಕೊಂಡು ಹೋದರು. ಊರಿನಲ್ಲಿ ಒಳ್ಳೆ ಪಡುವಲಕಾಯಿ ಬೆಳೆದು ಅದರಿಂದ 5,000 ರೂಪಾಯಿ ಸಂಪಾದನೆ ಮಾಡುವಲ್ಲಿ ಕರ್ಕೊಂಡು, ಅದು ಬದುಕಿನ ಶಿಕ್ಷಣ ಕೊಡ್ತದೆ. ಈ ಥರದ ಬದುಕಿನ ಶಿಕ್ಷಣ ನಮ್ಮ ಶಾಲೆಗಳಲ್ಲಿ ಬರಬೇಕು. ಶಾಲೆಗಳಲ್ಲಿ ಬಂದರೆ ಅದು ಆ ಎಳವೇ ಪ್ರಾಯದಲ್ಲಿ ಕಲ್ತದ್ದಿದೆಯಲ್ಲ ಅದು ಹಿಡ್ಕೊಳ್ತದೆ ಮನಸ್ಸಿನಲ್ಲಿ. ಹಾಗಾಗಿ ಅಲ್ಲಿಂದ ಬದಲಾವಣೆ ಶುರು ಆಗಬೇಕು. ಮತ್ತು ನಮ್ಮ ಹಳ್ಳಿಗಳ ಕಾಣದ ಮುಖಗಳೆಷ್ಟೋ ಇರ್ತವೆ. ಎಷ್ಟೋ ಸರ್ತಿ ನನ್ನ ಸ್ನೇಹಿತರೊಬ್ಬರು ಹೇಳ್ತಾ ಇದ್ರು, ದಿ ಬೆಸ್ಟ್ ಫಾರ್ಮರ್ಸ್ ಆರ್ ನಾಟ್ ಲೀವಿಂಗ್ ಬೈ ದಿ ಸೈಡ್ ಆಫ್ ಹೈವೇಸ್ ಅಂತ. ನೀವು ಬಹಳ ಸಾಧನೆ ಮಾಡಿದ ರೈತನನ್ನು ನೋಡಬೇಕು ಅಂದರೆ ಕೆಲವೊಂದು ಸರ್ತಿ ನಿಮ್ಮ ಪ್ಯಾಂಟ್ ಒದ್ದೆ ಮಾಡಿಕೊಂಡು ಕೆಸರು ಮಾಡಿಕೊಂಡು ಎಲ್ಲೋ ಲೋಗೇರ್ ಜೀಪ್ನಲ್ಲಿ ಹೊಡಬೇಕಾಗ್ತದೆ, ಅವನು ಇಲ್ಲಿ ಬಂದಿರೋದಿಲ್ಲ ಅಂತ. ಅಂಥ ತತ್ವವನ್ನು ನಾವು ಅರ್ಥ ಮಾಡಿಕೊಂಡ್ರೆ ಭಾರತದಲ್ಲಿ ಕೃಷಿಯನ್ನು ಮಾಡೋದನ್ನು ಪ್ರೇರಿಸುವಂಥ ಅದ್ಭುತ ಸಾಧಕರಿದ್ದಾರೆ. ಅವಕಾಶಗಳಿವೆ, ಸೋಲು ಇದೆ, ಸವಾಲು ಇದೆ. ಕ್ಲೈಮೇಟ್ ಚೇಂಜ್ ಅಂತ ಹೇಳುವ ಇತ್ತೀಚೆಗೆ ಬಂದು ನಮ್ಮ ಜೊತೆ ನಿಂತುಕೊಂಡಿರೋ ದೊಡ್ಡ ಸವಾಲಿದೆ. ಆದರೆ ಸವಾಲುಗಳು ಬಂದಾಗ ನಾವು ಯೋಚನೆ ಮಾಡಬೇಕು. ರಾಜಸ್ಥಾನದ ಮಂದಿ ಹೇಗೆ ಬದುಕಿದ್ರು, ಕರ್ನಾಟಕದ ಒಣಭೂಮಿಯಲ್ಲಿ ಜನ ಹೇಗೆ ಬದುಕಿದ್ರು, ವರ್ಷಕ್ಕೆ 10 ವರ್ಷಕ್ಕೆ 6 ಸರ್ತಿ ಬರಬಂದು 3-4 ವರ್ಷ ಬೆಳೆನೇ ಬಾರದಂಥ ಊರಲ್ಲಿ ಕೂಡ ಇವತ್ತು ಜನ ಜೀವನ ನಡೆಸ್ತಾ ಇದ್ದಾರೆ ಅಂತ ಹೇಳಿದರೆ ಅವರು ಬರದ ಜೊತೆ ಏಗಿಕೊಂಡು ನಗನಗ್ತಾ ಬದುಕುವ ಪಾಠ ಕಲ್ತಿದ್ದಾರೆ. ರಾಜಸ್ಥಾನದವರಿಂದ ಕಲಿಬೇಕು. ರಾಜಸ್ಥಾನಕ್ಕೆ ಹೋಗಿ ನೋಡಿದರೆ 70-80 ವರ್ಷದ ಮನುಷ್ಯರು, ನಾನು ತಮಾಷೆಗೆ ಹೇಳ್ತಾರೆ, ಈ ಗಾಡಿ ಇನ್ನೂ ಓಡ್ತಾ ಇದೆ ಅಂತ. ನಮ್ಮ ಜೊತೆ ಹೆಗಲಿ ಕೈ ಹಾಕಿ ಓಡುವಂಥ ಆರೋಗ್ಯವನ್ನು 70-80 ವರ್ಷದವರು ಇಟ್ಟಿದ್ದಾರೆ ಅಂತ ಹೇಳಿದರೆ ಆ ಊರಿನಲ್ಲಿ ಏನೋ ಒಂದು ನಾವು ಕಲಿಯುವಂಥ ಪಾಠ ಇದೆ. ಯಾಕೆಂದರೆ ಅವರು ಜೀವನವನ್ನು ಈ ಟೆನ್ಷನ್ ಇದೆಯಲ್ಲ, ಟೆನ್ಷನ್ ಅಂತ ಹೇಳೋದನ್ನೇ ತಲೆಗೆ ತೆಕ್ಕೊಂಡು ಬ್ಲಡ್ ಪ್ರೆಷರನ್ನು ತರಿಸ್ಕೊಳ್ಳೋದು ಬದಲು ಬದುಕನ್ನು, ಬದುಕಿನ ಸುಖವನ್ನು ಅನುಭವಿಸ್ಲಿಕ್ಕೆ ಅವ್ರಿಗೆ ಗೊತ್ತಿದೆ. ಹಾಗಾಗಿ ಈ ನೆಗೆಟಿವ್ ಫೀಲಿಂಗ್ಗಳು ಏನಿದ್ದಾವೆ ಅವನ್ನು ಸ್ವಲ್ಪ ನಾವು ದೂರ ಇಡುವಂಥ ಒಂದು ಕಾನ್ಷಿಯಸ್ ಪ್ರಯತ್ನ ಮಾಡಿ ಪ್ರತಿಯೊಂದು ವಿಷಯದಲ್ಲೂ ನೆಗೆಟಿವ್ಗೆ ಭೂತಕನ್ನಡಿ ಹಿಡಿಯುವಂಥ ಅಭ್ಯಾಸ ನಮ್ಮೊಳಗಿದ್ದರೆ, ಹಿರಿಯರಿಂದಲೋ ನಮ್ಮಿಂದಲೋ ಪುತ್ರಲಿಂದಲೋ ಬಂದದ್ದಿದ್ದರೆ ಅದನ್ನು ಕಾನ್ಷಿಯಸ್ಲಿ ದೂರ ಮಾಡಿಕೊಂಡ್ರೆ ಕೃಷಿಯಲ್ಲಿ ಎಷ್ಟು ಖುಷಿ ಇದೆ ನಮಗೆ. ನಾವು ನಮ್ಮದೇ ಮನೆಯಲ್ಲಿ ಉತ್ಪಾದನೆಯಾದ ಹಾಲು, ಅನ್ನ, ತರಕಾರಿ, ವಿಷ ಇಲ್ಲದ ಧೈರ್ಯದಲ್ಲಿ ತಿನ್ನಬಹುದಾದ ಆಹಾರ ತಿನ್ನುವಂಥ ಆ ಸುಖ, ಇದನ್ನು ಅರ್ಥ ಮಾಡಿಕೊಳ್ಳುವಂಥ ಪ್ರಯತ್ನ, ಅಂಥ ಬೀಜಗಳನ್ನು ಬಿತ್ತುವ ಪ್ರಯತ್ನ ಮಾಡಿದರೆ ಈ ಕೊರತೆಯನ್ನು ಸ್ವಲ್ಪ ಮಟ್ಟಿಗೆ ನಾವು ನಿಭಾಯಿಸ್ತಾ ಮುಂದೆ ತಗೊಂಡು ಹೋಗ್ಬೋದು. ಇದು ಜಾಗತಿಕ ಸಮಸ್ಯೆ, ಇದಕ್ಕೆ ಬಹಳ ಬಹಳ ಪ್ರಜ್ಞಾಪೂರ್ವಕವಾದಂಥ ಆ್ಯಕ್ಷನ್ ಬೇಕಾಗಿದೆ ಮಾತುಗಳಿಗಿಂತ ಹೆಚ್ಚು. ನಾನು ಸಣ್ಣ ಸಣ್ಣ ಕೃತಿಗಳನ್ನು ಕೂಡ ದೊಡ್ಡ ಮಾತುಗಳಿಗಿಂತ ಹೆಚ್ಚು ಗೌರವಿಸುವ ಮನುಷ್ಯ. ಅಂಥ ಕೃತಿಗಳು ಅಲ್ಲಲ್ಲಿ ಸಣ್ಣದಾಗಿವೆ, ಇದು ಸಾಲದು. ಪ್ರತಿ ಹಳ್ಳಿಯಲ್ಲಿ, ಶಾಲೆಗಳಲ್ಲಿ, ಕರಿಕ್ಯುಲಮ್ನಲ್ಲಿ ಎಲ್ಲವೂ ಬಂದು ಕೃಷಿಯನ್ನು ಜನ ನೋಡುವ ರೀತಿ ಬದಲಾಗದೆ ಹೊರತು ಈ ಕೃಷಿಯ ವಿಮುಖತೆ ಬದಲಾಗಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆಲ್ಲ ನಾವು ನಮ್ಮಿಂದಾಗುವಂಥ ಕೊಡುಗೆಯನ್ನು ಕೊಡೋದು ತುಂಬ ಅಗತ್ಯ ಅಂತ ನನಗನ್ನಿಸ್ತದೆ. ಸರಿ, ಈಗೊಂದು ಪ್ರಶ್ನೆ ಇದರಲ್ಲಿ ಅಂತ ಹೇಳಿದರೆ, ಈಗ ಮಕ್ಕಳನ್ನು ಕೃಷಿಗೆ ತರಬೇಕು ಅಂತ ಹೇಳಿದರೆ ಈ ರೀತಿಯ ಪ್ರಯತ್ನಗಳ ಅಗತ್ಯ ಇದೆ. ಅದರ ಜೊತೆ ಮಕ್ಕಳಿಗೆ ಮುಂದೆ ನಾವು ದುಡ್ಡು ಗಳಿಸ್ಬೋದು ಅನ್ನುವಂಥ ಇದರಲ್ಲಿ ನಾವು ಅವರು ಕಲಿಯುವಾಗಲೇ ಈ ರೀತಿಯ ಒಂದು ಅವಕಾಶಗಳಿದ್ದರೆ ದುಡ್ಡು ಬರಬಹುದು ಅಂತ ತೋರಿಸಿದ್ರೆ ಖಂಡಿತ ಒಳ್ಳೆಯದು. ಈ ಕಲಿಕೆಯೊಳನೆ ಗಳಿಕೆ ಅಂತ ಹೇಳುವ ರೀತಿಯಲ್ಲಿ, ನಮ್ಮಲ್ಲಿಗೆ ಒಬ್ಬಳು ಹುಡುಗಿ ಬಂದಳು, ಆಕೆ ವಿದೇಶದಲ್ಲೆಲ್ಲ ಓದೋಳು, ನನ್ನ ಸೊಸೆಯ ಫ್ರೆಂಡು. ಆಕೆ ನನ್ನ ಹತ್ರ ಹಣ್ಣುಗಳ ಬಗ್ಗೆ ಕೇಳಿದ್ದು ನನಗೆ ಭಯಂಕರ ಆಶ್ಚರ್ಯ ಆಯಿತು. ನಮ್ಮ ಊರಿನಲ್ಲಿ ದೊಡ್ಡ ಹಣ್ಣು ಪ್ರೇಮಿಗಳು ಕೇಳುವಂಥ ಪ್ರಶ್ನೆ ಕೇಳಿದ್ಳು. ಕೊನೆಗೆ ನಾನು ಅವಳ ಹತ್ರ ಕೇಳಿದೆ, ನೀನು ಹೆಂಗಮ್ಮ ಇಷ್ಟೆಲ್ಲ ತಿಳಿವೆ? ಅಂಕಲ್, ನಾವು ನಮ್ಮ ಶಾಲೆಯಲ್ಲಿ ನಮಗೆ ಕಡ್ಡಾಯ ಶಿಕ್ಷಣ ಇತ್ತು ಕೃಷಿಯದ್ದು. ಅಷ್ಟು ಮಾತ್ರ ಅಲ್ಲ, ನಮಗೊಂದು ತಾಕುಗಳನ್ನು ಕೊಡ್ತಾ ಇದ್ರು. ಅಲ್ಲಿ ನಾವು ಕೃಷಿ ಮಾಡಿದ್ದು ಅದ್ಭುತವಾಗಿ ಅದು ಬೆಳೆ ಬರ್ತಾ ಇತ್ತು. ಆ ಬೆಳೆಯನ್ನು ನಮಗೊಂದು ಆಪ್ಷನ್ ಏನಿತ್ತು ಅಂದರೆ, ಕೊಯ್ಲು ಮಾಡಿದ ಮೇಲೆ ಮನೆಗೆ ತಗೊಂಡು ಹೋಗ್ಬೋದು ಅಥವಾ ಯಾರಿಗೋ ಮಾರ್ಬೋದು, ಎರಡು ಆಪ್ಷನ್ ಶಾಲೆ ಕೊಡ್ತದೆ. ನಾವು ಯಾರೂ ಮನೆಗೆ ಕೊಂಡೋಗ್ತಿರ್ಲಿಲ್ಲ, ಯಾಕೆಂದರೆ ನಮಗೆ ಹಣ ಸಿಗ್ತಿತ್ತು. ನಾವು ಕೊಯ್ಲು ನಡೆಸುವ ದಿವಸ ನಮ್ಮ ಬೇಲಿಯ ಆಚೆ ಕಡೆಗೆ ಊರಿನ ದೊಡ್ಡ ದೊಡ್ಡ ಕಾರಿನಲ್ಲಿ ಶ್ರೀಮಂತರು ಬಂದು ನಮ್ಮಿಂದ ತರಕಾರಿ ಹಣ್ಣುಗಳನ್ನು ಕೊಳ್ತಾ ಇದ್ರು. ನೋಡಿ ಆ ಎಕ್ಸೈಟ್ಮೆಂಟ್ ಯೋಚನೆ ಮಾಡಿ. ಆ ಮಗುವಿನ ಪ್ರಾಯದಲ್ಲಿ, ಎಳೆ ಪ್ರಾಯದಲ್ಲಿ ಅದು ಏನಂದ್ರೆ ಹಸಿ ಮಣ್ಣಿನ ಗೋಡೆ ಹಾಗೆ ಹಿಡ್ಕೊಳ್ತದೆ ಇವೆಲ್ಲವೂ. ಶಿಕ್ಷಣ ತಜ್ಞರು ಏನು ಹೇಳ್ತಾರೆ ಅಂದರೆ, ನೀವು ಸಿಲೆಬಸ್ನಲ್ಲಿ ತಂದ ಕೂಡಲೇ ಅಲ್ಲಿಂದ ವಿಮುಖತೆ ಶುರುವಾಗ್ತದೆ. ಶಾಲೆಯ ಒಣಪಾಠ ಓದೋದ್ರಲ್ಲಿ ವಿಮುಖತೆ, ಒಂದು ಆಕ್ಟಿವಿಟಿ ಆಗಿ ಬರಲಿ. ಶಾಲೆಗಳಲ್ಲಿ ಇಂಥ ಆಕ್ಟಿವಿಟಿ ಶಿಕ್ಷಣ ಇಲಾಖೆ ಹೇಳದಿದ್ರು ಕೂಡ ಮಾಸ್ಟರ್ಗಳು ಸೇರಿ ಒಂದು ಸ್ವಲ್ಪ ಮಟ್ಟಿಗೆ ಅವರಿಗೆ ಒಂದು ಬದುಕಿನ, ಕೃಷಿಯ ಮತ್ತು ಕೃಷಿಯಿಂದ ಗಳಿಸುವ ಅದರ ಸುಖ ಮತ್ತು ಹಣದ ಜಂಕಾರ ಇದೆರಡನ್ನು ತೋರಿಸುವಂಥ ಒಂದು ಸಣ್ಣ ಸಣ್ಣ ಕಾರ್ಯಕ್ರಮಗಳನ್ನು ರೂಪಿಸಲಿಕ್ಕೆ ಸಾಧ್ಯ ಇದೆ. ಊರವರು ಸೇರಿ ಅಂದರೆ ಸಾಧ್ಯತೆ ಇದೆ. ಇವೆಲ್ಲದರ ಜೊತೆಗೆ ಧನಾತ್ಮಕತೆ ಬೆಳೆಸುವ ಕೆಲಸ ಕೂಡ ಅಷ್ಟೇ ಆಗಬೇಕು. ಆಗ ಅವನು ಒಳ್ಳೆ ಕೆಲಸ ಮಾಡಿದವನನ್ನು ಬೆನ್ನು ತಟ್ಟುವುದು ಅಥವಾ ಅವನಿಗೆ ಗೌರವ ಕೊಡುವುದು ಅವರು ಮಾಡಿದ ಕೆಲಸಕ್ಕಾಗಿ. ಜೊತೆಗೆ ಈ ನಮ್ಮಲ್ಲಿ ಇನ್ನೊಂದು ದೊಡ್ಡ ಕೊರತೆ ಏನಂದ್ರೆ, ಕೃಷಿಕರು ಕೃಷಿಯನ್ನು ಎಷ್ಟು ಅಭಿಮಾನದಿಂದ ಕಾಣ್ತಾರೆ ಅಂತ ಹೇಳುವಂಥದ್ದು ಒಂದು ಪ್ರಶ್ನೆ ಬರ್ತದೆ. ಅದು ಕಾಣ್ತಾ ಇದ್ದರೆ ಇವತ್ತು ಕೃಷಿಕರಿಗೆ, ಕೃಷಿಕ ಇದು ಮದುವೆ ಆಗೋಲಿಕ್ಕೆ ತಯಾರಾದ ಯುವಕನಿಗೆ ಹುಡುಗಿ ಸಿಕ್ಕದೆ ಆಗ್ತಿರ್ಲಿಲ್ಲ. ಹಾಗಾಗಿ ಅಲ್ಲಿಂದ ಬದಲಾವಣೆ ಶುರು ಆಗಬೇಕಾಗಿದೆ. ಕೃಷಿಕನಾದವ ಕೃಷಿಗೆ ಅಭಿಮಾನ ಕೊಡಲಿಕ್ಕೆ ಸಾಧ್ಯ. ಐ ಆಮ್ ಎ ಫಾರ್ಮರ್ ಅಂತ ಈ ಚೀಫ್ ಮಿನಿಸ್ಟರ್ ಎದುರಿಗೂ ಹೇಳಿ, ನಾನು ಎಲ್ ಐ ಸಿ ಏಜೆಂಟ್ ಅಂತ ಹೇಳೋ ಬದಲು ನಾನು ಐ ಆಮ್ ಎ ಫಾರ್ಮರ್ ಅಂತ ಹೇಳುವ ಅಭಿಮಾನ ಯಾವಾಗ ಅವರಿಗೆ ಬೆಳೆಸ್ಕೊಳ್ತಾ ಇಲ್ವೋ, ಇವೆಲ್ಲವೂ ನೀರಿನಲ್ಲಿ ಮಾಡಿದ ಹೋಮ ಆಗ್ತದೆ. ಮೊತ್ತ ಮೊದಲು ನಾವು ಅಭಿಮಾನ ಇಟ್ಟುಕೊಳ್ಬೇಕು ನಾವು ಮಾಡೋ ಕೃಷಿ ಬಗ್ಗೆ. ಆ ಪ್ರೀತಿ ಬರಬೇಕಿದ್ರೆ ಅದು ಎಳವೆಯಿಂದ ಕೂಡಿ ಬಂದರೆ ಅಥವಾ ಆ ಥರದ ಎಕ್ಸ್ಪೋಜರ್ ಸಿಕ್ಕಿದ್ರೆ. ಇವತ್ತು ನಾವು ಏನೇನೋ ಇದಕ್ಕೆ ಕರ್ಕೊಂಡು ಹೋಗ್ತೇವೆ, ಎಕ್ಸ್ಪೋಜರ್ ವಿಸಿಟ್ ಅಂತ. ಒಂದು ನಮ್ಮ ದೇಶದ ವಿಭಿನ್ನ ಕೃಷಿಕರು ಅಂತ ಇದಕ್ಕೆಲ್ಲ ಕರ್ಕೊಂಡು ಹೋಗಿ ಒಂದು ಎಕ್ಸ್ಪೋಜರ್ ವಿಸಿಟ್ಗಳು, ಆ ಥರದ ಒಂದೊಂದು ಎಕ್ಸ್ಪೋಜರ್ ವಿಸಿಟ್ ಸಿಕ್ಕಿದ್ರೆ ಸಾಕು ಮಕ್ಕಳ ಮನಸ್ಸಿನಲ್ಲಿ ಕೃಷಿಯ ಬಗ್ಗೆ. ಮಕ್ಕಳು ಅಂತ ಹೇಳೋದು ನಾನು ಬರೀ ಪ್ರಾಯ ಕಡಿಮೆ ಆದವರು ಅಂತ ಹೇಳೋದಲ್ಲ. ಮಕ್ಕಳು ಅಂದರೆ ಪೇಟೆಯಲ್ಲಿದ್ದು ಸದ್ಯ ಕೃಷಿಯ ರುಚಿ ಹಿಡ್ಕೊಂಡವನು ಮಗುವೆ. ಯಾಕಂದರೆ ಅವ ಮಾನಸಿಕವಾಗಿ ಅವನ ಹತ್ರ ಕೃಷಿ ಬಗ್ಗೆ ಇರುವಂಥದ್ದು ಒಂದು ಹೊಸ ತುಡಿತ ಇರ್ತದೆ ಹೊರತು ಅವನ ಹತ್ರ ಆ ಪಾಠಗಳಿರೋದಿಲ್ಲ. ಈ ಪಾಠ ಕೊಡುವ ಕೆಲಸ ಮತ್ತು ಇದನ್ನು ಏನಂತ ಹೇಳಿದರೆ, ಈ ಕೃಷಿ ಮತ್ತು ನಗರ, ಹಳ್ಳಿ ನಗರ ಅಂತ ಹೇಳುವಂಥ ಆ ಒಂದು ಅದನ್ನು ತಾರತಮ್ಯ ಪಡಿಸಿ ಬೇರೆ ಇಡುವ ಬದಲು ಎರಡೂ ಪೂರಕ, ಎರಡೂ ಬೇಕು ಅಂತ ಹೇಳುವ ಭಾವನೆ, ಪರಸ್ಪರ ಗೌರವ ಕೊಡುವ ಭಾವನೆ, ಇಂಥವುಗಳು ಬಂದುಬಿಟ್ರೆ ಪರಿಸ್ಥಿತಿ ಸ್ವಲ್ಪ ಸುಗಮ ಆಗ್ಬೋದು. ಜಾಗತಿಕ ಸಮಸ್ಯೆ ತಲೆ ತಿಂತಾ ಇದೆ. ಕ್ಲೈಮೇಟ್ ಚೇಂಜ್ ಅಂತೂ ತುಂಬ ಜನರಿಗೆ ನಿರಾಸೆ ಹುಟ್ಟಿಸ್ತಾ ಇದೆ. ನಾವು ಒಂದು ನನ್ನ ಹಿರಿಯರೊಬ್ಬರು ಮಾತು ಹೇಳ್ತಾ ಇದ್ರು, ಡೋಂಟ್ ಗೆಟ್ ಅಪ್ಸೆಟ್, ಪೂರ್ತಿ ನೀವು ಏನು ಆಕಾಶ ತಲೆಗೆ ಬಿದ್ದ ಹಾಗೆ ಚಿಂತೆ ಮಾಡಬೇಡಿ. ನಾಳೆ ದಿವಸ ಈ ಸಮಸ್ಯೆ ಹೋಗ್ಲಿಕ್ಕೂ ಸಾಕು. ನೀವು ಅಪ್ಸೆಟ್ ಆದ್ರ ತಲೆ ಹಾಳು ಮಾಡಿಕೊಂಡ್ರ ಹಾಳಾದ ತಲೆಯಲ್ಲಿ ಮತ್ತೆ ಯಾವ ಹೊಸ ಯೋಚನೆಗಳು ಹುಟ್ಟೋದಿಲ್ಲ. ನೀವು ದೊಡ್ಡ ಒಂದು ದುರಂತವನ್ನು ನೀವು ಸ್ವೀಕರಿಸಿದ ಹಾಗಾಗ್ತಾರೆ. ಡೋಂಟ್ ಗೆಟ್ ಅಪ್ಸೆಟ್ ಅಂತ. ಅದನ್ನು ಹೇಳೋದು ಸುಲಭ, ಮಾಡೋದು ಕಷ್ಟ. ಆದರೆ ಅದನ್ನು ನಾವು ಇವತ್ತು ಕೃಷಿಯ ಈ ಹಿನ್ನೆಲೆಯಲ್ಲಿ ಅಥವಾ ಈ ಥರ ಎದುರು ಸವಾಲುಗಳು ಇರುವಾಗಲೂ ನಾವು ಅದನ್ನು ಸ್ವೀಕರಿಸುವಂಥದ್ದು ಕೂಡ ಅಗತ್ಯ ಇದೆ ಕಾಣ್ತದೆ. ಒಳ್ಳೆಯದು ಶ್ರೀಪ್ರಡ್ರಿ ಅವರೇ. ಸುಮಾರಾಗಿ ಈಗಿನ ಯುವ ಜನತೆ ಮತ್ತು ಕೃಷಿಯಲ್ಲಿ ನಾವು ಯಾವ ರೀತಿಯಲ್ಲಿ ಮನಸ್ಸಿಟ್ಟು ಅದನ್ನು ನಮ್ಮ ಹೃದಯದಿಂದ ತಗೊಂಡ್ರೆ ಕೃಷಿಯಲ್ಲಿ ಮುಂದೆ ಬರಬಹುದು ಅನ್ನೋದರ ಒಂದು ಮಾಹಿತಿಯನ್ನು ನೀಡಿದ್ದೀರಿ. ಧನ್ಯವಾದಗಳು ಸರ್. ನಮಸ್ಕಾರ. ನಿಮಗೂ ನಮಸ್ಕಾರ. ಇದುವರೆಗೆ ಯುವ ಜನರಲ್ಲಿ ಕೃಷಿ ಒಲವು ಮೂಡಿಸುವ ಪ್ರಯತ್ನಗಳು ಈ ಕುರಿತು ಶ್ರೀಪಡ್ರೆ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಸೂರ್ಯನಾರಾಯಣ ಭಟ್ ಪಿಎಸ್.